ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ನಮ್ಮ ಕಿಸಾನವಾಣಿಯಲ್ಲಿ ವಿಶಿಷ್ಟ ಭತ್ತದ ತಳಿಯ ಕೃಷಿಕರಾಗಿರುವಂಥ ಸಿದ್ದಾಪುರ ತಾಲೂಕಿನ ಹಣಜಿಬೈಲ್ನ ದ್ಯಾವ ಎಂ ನಾಯ್ಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರಿಗೆ ನಮ್ಮ ಜೊತೆಯಲ್ಲಿ ದ್ಯಾವ ಮುದುಕ ನಾಯ್ಕ್ ಇದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಹಣಜಿಬೈಲ್ ಗ್ರಾಮದವರು. ಒಂದು ವಿಶಿಷ್ಟತೆ ಇವ್ರದ್ದು ಏನಂತ ಹೇಳಿದ್ರೆ, ಹೊಸ ತಳಿ ಎಲ್ಲೋ ಬಿದ್ದಂತ ಒಂದು ಭತ್ತದ ಸಸಿಯನ್ನ ನೋಡಿ ಅದು ಏನು ವಿಚಿತ್ರ ಐತಲ್ಲ ಅಂತೇಳಂದು ತಗೊಂಡು ಬಂದು ಅದನ್ನೇ ಬೀಜ ಉತ್ಪಾದನೆ ಮಾಡಿ ಇವತ್ತು ಅದನ್ನು ಬೆಳೀತಾ ಇದ್ದಾರೆ. ಅದು ಆ ಬೆಳೆ ಹೇಗಿದೆ ಅಂತೇಳಂದ್ರೆ, ಒಂಥರ ಕೃಷ್ಣನ ನೀಲಿ ಬಣ್ಣ ಇರುತ್ತಲ್ಲ ಆ ರೀತಿ ಹೊಲ ನೋಡಿದ್ರೆ, ಬೇರೆ ಭತ್ತ ಹಚ್ಚು ಹಸಿರಾಕಂಡ್ರೆ ಅವರು ಗದ್ದೆ ಈ ಕೃಷ್ಣನ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರುತ್ತೆ. ಬೆಳೆ ಹಾಗೆ ಅದು ಬರೋದು, ಎಂದೂ ಹಸಿರು ಆಗೋದಿಲ್ಲ. ಇದು ವಿಶಿಷ್ಟವಾದಂಥ ತಳಿ. ಹಾಗಾಗಿ ಅವರು ಆಸಕ್ತಿಯಿಂದ ಅದನ್ನು ಬೀಜೋತ್ಪಾದನೆ ಮಾಡಿ ತಮ್ಮ ಗದ್ದೆ ಒಳಗೆ ಬೆಳೆಸ್ತಾ ಇದ್ದಾರೆ. ಮತ್ತು ಆ ರೀತಿ ಪ್ರಯೋಗ ಮಾಡುವಂಥ ರೈತ ಏನು ಅವರ ಜೀವನದ ಗುರಿ ಮತ್ತು ಕೃಷಿ ಅನುಭವ ಕೇಳೋಣ. ನಮಸ್ಕಾರ ದೇವನಾಯ್ಕ ಅವರೇ. ನಮಸ್ಕಾರ. ಎಷ್ಟು ಜಮೀನು? ಜಮೀನು ನಮ್ಮದು 3 ಎಕರೆ 8 ಗುಂಟೆ ಇದೆ ಸರ್. ಅದರಲ್ಲಿ ಅದ್ರ ತಲೆಯಲ್ಲಿ ಕರಡ ಮಾಡೋಂಥ ಜಾಗದಲ್ಲಿ ಅದನ್ನು ನಾವು ಗದ್ದೆ ಮಾಡಿದೆ. ಮತ್ತೆ ನೀರಿನ ಆಶ್ರಯ, ಮಳೆ ಭಾಳ ಆದರೆ ನೀರು ಪೂರೈಟ್ ಆಗ್ತೈತಿ, ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಒಣಗಿ. ಹಂಗಾಗಿ ನಾನೀಗೊಂದು 5 ವರ್ಷ ಆಯಿತು ಪಂಪ್ ಮಾಡಿಕೊಂಡು, ನೀರು ಹೋದಾಗ ಪಂಪ್ನಿಂದ ನೀರು ಬಿಟ್ಟು ಅಲ್ಲಿ ಅದನ್ನ ಬೆಳೆ ತಗೊಳ್ತೀನಿ. ನಾನು ನನ್ನ ಹೆಂಡತಿ ಗದ್ದೆಗೆ ಹೋಗ್ಬೇಕಾದ್ರೆ ದಿನನಿತ್ಯ ನಾವು ಗದ್ದೆಗೆ ಹೋಗ್ತೀವಿ, ಶ್ರಮ ಪಟ್ಟು ಗದ್ದೆ ಮೇಲೆ ಭಾಳ ಕಾಳಜಿ ಮಾಡ್ತೀವಿ ನಾವು ಬೆಳೆ ಬಗ್ಗೆ. ಆವಾಗ ರೋಡ್ ಪಕ್ಕದಲ್ಲಿ ಒಂದು ಸಸಿ ಬಿದ್ದಿತ್ತು, ಹುಟ್ಟಿತ್ತದು, ಅದು ನೋಡಿದಂಕ ಒಳ್ಳೆ ಶೋ ಕಂಡಂಗೆ ಕಾಣ್ತದು. ಅದನ್ನು ನನ್ನ ಹೆಂಡತಿ ನೋಡಿದ್ರು, ಏನೋ ಒಂದು ಇಲ್ಲಿ ಬಣ್ಣದ ಸಸಿ ಐತಿ, ಎಂತ ಇರಬಹುದು ಅಂದ್ಲು, ಕಿತ್ಕೊಂಡು ಬಾ ನೋಡೋಣ ಅಂದ್ಲು. ಅದು ತಂದು ನನಗೆ ತೋರಿಸ್ಲು. ಆಮೇಲೆ ನೋಡೋ ತನಕ ಅದು ಭತ್ತದ ಸಸಿ ಆಗಿತ್ತು. ಅದನ್ನು ಇದು ನಾನು ಗದ್ದೆಯಲ್ಲಿ ನೆಟ್ಟಿ ಮಾಡಿಬಿಟ್ಟಿದ್ದವು ಮುಂಚೆ. ಆಮೇಲೆ ಒಂದು 2-3 ಬುಡ ಹಾಕಿತ್ತು ಅಲ್ಲಿ, ಮತ್ತೆ ಈ ದೊಡ್ಡ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿ ಅದು ಒಂದು ಸಸಿ ನಾನು ನೆಟ್ಟೆ. ನೆಟ್ಟ ನಂತರ ಅದು 3 ಸಸಿ ಆಗಿ ಅದರಲ್ಲಿ 3 ತೆನೆ ಬಂತು ಸರ್. ಕೊನೆಗೆ ಅಲ್ಲಿ ಏನಂದ್ರೆ ಒಂದು ಸ್ವಲ್ಪ ಲೂಟಿ ಆಗ್ತಿತ್ತು, ನವಿಲು ಕಾಟ ಭಾಳ ಗದ್ದೆ ಸೈಡ್ನಲ್ಲಿ ನವಲು ಬರಬೇಕಾದ್ರೆ ಆ 3 ತೆನೆನೂ ತಿಂದುಬಿಟ್ಟವು. ಆಮೇಲೆ ನಾನು ಇದು ಈ ರೀತಿ ಭತ್ತ ಆಗಿತ್ತು ತಿಂದುಬಿಟ್ಟು ಅಲ್ಲ ಹೇಳಿ ಕಡೆಗೆ ಅದ್ರ ಬುಡ ಎಲ್ಲ ನೋಡಿದೆ. ಅಲ್ಲಿ ನನಗೆ 10 ಭತ್ತ ಸಿಕ್ತದು. ಆ 10 ಭತ್ತನ ನಾನು ಹಾಗೆ ಒಂದು ಸ್ವಲ್ಪ ಅದನ್ನ ಸರಿ ಮಾಡಿ ಒಣಗಿಸಿ ಬಾಟ್ಲಿಯಲ್ಲಿ ಹಾಕಿ ಹಂಗೆ ಇಟ್ಟಿದ್ದದು. ನಾಟಿ ಮಾಡೋ ಟೈಮ್ನಾಗ ನಾ ಹಜಮಡಿ ಮಾಡಬೇಕು ಹೇಳಿ. ಆಮೇಲೆ ನಾನು ಈ ಪಚೋಲಿ ಕೆಲವೆಲ್ಲ ಗಿಡ ಬೆಳೆಸೋ ಸ್ಟ್ರೇದಲ್ಲಿ ಮಣ್ಣು ಗೊಬ್ಬರ ಹಾಕಿ ಆ 10 ಭತ್ತನ ಅದರಲ್ಲಿ ಹಾಕಿಟ್ಟೆ. ಅದರಲ್ಲಿ ಕಡೆಗೆ 9 ಸಸಿ ಬಂತು ಸರ್. ಆ 9 ಸಸಿಯನ್ನು ನಾನು ಗದ್ದೆ ನೆಟ್ಟೆ. ನೆಟ್ಟ ನಂತರ ಆಮೇಲೆ ನನಗೊಂದು 125 ಗ್ರಾಮ್ ಅಥವಾ 130 ಗ್ರಾಮ್ ಭತ್ತ ಬಂತು ಅದರಲ್ಲಿ. ಆ ಭತ್ತನ ಪುನಃ ಮತ್ತೆ ಹತ್ತಿ ಆ ಸರಿ ನನಗೆ ಈ ನಾಟಿ ಮಾಡೋಂಥ ಹಾಗೆ ಕಟ್ಟು 3 ಕಟ್ಟಾಗೆ ಸಿಕ್ತು ನಂಗೆ ಅದರಲ್ಲಿ. ಆ 3 ಕಟ್ಟು ನೆಟ್ಟು ಮತ್ತದನ್ನ ನಾವು ಕೃಷಿ ಮಾಡಿದೆವು ಒಳ್ಳೆ ರೀತಿಯಲ್ಲಿ. ಅದು ಕಡೆಗೆ ನನಗೆ ಈ ಕೊಳಗ ಹೇಳ್ತಾರೆ, ಕೊಳಗದಲ್ಲಿ 3.5 ಗಿಡ್ನ ಭತ್ತ ಬಂತು ಅದು. ಅದನ್ನು ನಾನು ಈ ಸರಿ ಹಾಗೆ ಹಾಕಿ ಈಗ ಒಂದು 12 ಗುಂಟೆ ಕ್ಷೇತ್ರದಲ್ಲಿ ಅದನ್ನು ಬೆಳೆದೀನಿ. ಅನ್ನ ಮಾಡಿರಿ? ಇಲ್ಲ ಸರ್, ಅನ್ನಕ್ಕೆ ಸಿಕ್ಕಲಿಲ್ಲ. ನೀನು ಹೋದ ವರ್ಷ ಬಹಳ ಕಡಿಮೆ ಸಿಕ್ಕಿತ್ತು, ಅದನ್ನು ಬೀಜ ಮಾಡಿ ಈ ಸರಿ ಊಟದನ್ನ ಉಪಯೋಗಿಸಬಹುದು. ನೋಡ್ಲಿಕ್ಕೆ ಭತ್ತದ ಬಣ್ಣ ಅದೆಲ್ಲ ಭತ್ತ ಎಲ್ಲ ಲೋಕಲ್ ಬಣ್ಣದಂಗೆಲ್ಲ ಭತ್ತ, ಅದು ಸಸಿ ಮಾತ್ರ ನೀಲಿ ಆಗ್ತೈತೆ, ಕೃಷ್ಣ ನೀಲ ಹೇಳ್ತಾರೆ. ಅಂದ್ರೆ ನನಗಿದ್ದ ತಿಳಿದವರು ಆ ಭತ್ತ ನೋಡಿದ್ರು ಕೃಷ್ಣ ನೀಲ ಭತ್ತ, ನೀವು ಎಲ್ಲಿದ್ದ ತಂದ್ರಿ ಇದನ್ನ ಅನ್ನೋ ಉದಾಹರಣೆ ಎಲ್ಲ ಕೇಳಿದೆವು. ಯಾಕಂದ್ರೆ ನಾನು ಎಲ್ಲೂ ತಂದಿದ್ದಲ್ಲ, ಕೃಷಿ ಇಲಾಖೆದಲ್ಲೂ ತಂದಿದ್ದಲ್ಲ, ಆದರೆ ಈ ರೀತಿಯಾಗಿತ್ತು, ಅದನ್ನು ನಾನು ನೆಟ್ಟು ನೋಡಬೇಕೇಳಿ ಈ ರೀತಿ ಮಾಡಿದ್ದೀನಿ. ಭಾಳ ಜನ ಬರ್ತಾ ಇರ್ತಾರೆ ಸರ್ ನೋಡ್ಲಿಕ್ಕೆ. ಅದನ್ನ ಹೆಂಗೆ ಅದು ಸಸಿ ಆದಾಗ ಹಂಗೆ ಬೆಳ್ಕೊಂತ ಬಂದಾಗ ಪೂರ್ತಿ ಜೀವನ ಪರ್ಯಂತ ಹಂಗೆ ಇರುತ್ತೆ, ಹಂಗೆ ಇರುತ್ತೆ ಕಲರ್. ಆಮೇಲೆ ಅದು ಕಟಾವ್ ಆಗೋ ಟೈಮಲ್ಲೂ ಅದು ಒಂದು ಸ್ವಲ್ಪ ಕೆಂಪಾದಂಗಾಗಿ ಒಣಗ್ತೈತಲ್ಲ, ಆ ಸಂದರ್ಭದಲ್ಲಿ ಅಷ್ಟು ಕಲರ್ ಕಾಣಲ್ಲ ಅದು, ಯಾಕಂದ್ರೆ ಹಣ್ಣಾಗಿ ಒಣಗಿರೋದಕ್ಕಾಗಿ. ಕೊನೆವರೆಗೂ ಅದೇ ರೀತಿ ಸಸಿ ಹೇಳಬೇಕಾದ್ರೆ ಅದು ನೋಡಿಬಿಟ್ರೆ ಇದು ಏನೋ ರೋಗ ಬಿದ್ದೈತಿ ಅನ್ನೋರು, ರೋಗ ಬಿದ್ದ ಭತ್ತ ಇದು ಅಂತ ಹೇಳೋರು. ಅದನ್ನ ಬಂದು ನೋಡಿ ನಂತರ ಇಲ್ಲ ರೋಗ ಅಲ್ಲ ಇದು, ಈ ಭತ್ತನೇ ಬೇರೆ ಭತ್ತ ಹೇಳೋರು. ಮುಂದೆ ಮತ್ತಿನ್ನೂ ಹೇಳುದು ಮತ್ತಿನ್ನೊಂದು ಸ್ವಲ್ಪ ಜಾಸ್ತಿ ಬೆಳಿಬೇಕು, ಜಾಸ್ತಿ ಬೆಳಿಬೇಕು ಹೇಳೈತಿ ನನ್ನ ವಿಚಾರದಲ್ಲಿ. ಯಾರು ಕೇಳಿದಾರಾ ಈ ಭತ್ತ ಕೊಡು? ಅದು ಬಹಳ ಜನ ಕೇಳಿದ್ದಾರೆ ಸರ್, ಯಾಕಂದ್ರೆ ನಾನು ಅವರಿಗೆಲ್ಲ ಉದಾಹರಣೆ ಹೇಳಿದ್ದು, ಯಾಕಂದ್ರೆ ಇಲ್ಲಿ ಈ ನೀರಿನ ಆಶ್ರಯ ತಪ್ಪಿತೆ, ಇದು ಬೆಳೆ ಸಿಕ್ತಿರಿ ಸಿಕ್ತು ಸಿಕ್ತಿರಿಲ್ಲ, ಆಮೇಲೆ ನಾವು ಪಂಪ್ ಹಚ್ಚಿ ಏನಾದರೂ ಮಾಡಿ ಅದನ್ನ ಬೆಳೆ ತಗೋಬೇಕಾಗೈತಿ. ಅಲ್ಲಿ ಮಟ ನಾ ಹೇಳಲ್ಲ, ಅದು ಕೊಯ್ಲು ಆಗ ತನಕ ನಮ್ಮ ಕೈಗೆ ಸಿಕ್ತು ಹೊರತು ಹೊರಬೇಸಾಯ, ಒಂದು ಸ್ವಲ್ಪ ಮಂಗನ ಕಾಟ ಇರುತ್ತೆ ಅಲ್ಲಿ, ನವಿಲು ಕಾಟ ಭಾಳ, ಅದೆಲ್ಲ ಸಿಕ್ಕಲಿ ಕೈಗೆ, ಆಮೇಲೆ ನೋಡೋಣ ಅಂದಿನ ಸರ್. ಮತ್ತೆ ಈ ಬೆಳೆಯನ್ನು ಬೆಳೆಸೋ ರೀತಿಗೂ ನಮ್ಮ ಸಾಧಾರಣ ಭತ್ತ ಬೆಳೆಸೋ ರೀತಿಗೆ ಏನು ವ್ಯತ್ಯಾಸ ಇದೆಯಾ? ಆ ವ್ಯತ್ಯಾಸ ಏನೂ ಇಲ್ಲ ಸರ್, ನಾನು ಈಗ ಸಾಧಾರಣ ಭತ್ತ ಬೆಳೆಯೋದಕ್ಕೂ ಈ ಭತ್ತ ಬೆಳೆಯೋದಕ್ಕೂ ಒಂದೇ ನಮ್ಮನೆ ಕೃಷಿ ಮಾಡಿದ್ದೀನಿ. ಹಂಗಂತ ಇದು ಯಾವುದೋ ಹೊಸ ತಳಿ ನೋಡ್ಲಿಕ್ಕೆ ಚೆಂದ ಕಾಣಿಸ್ತೇಳಿ ನಾನು ಎರಡು ಮೂರು ಸಾರಿ ರಾಸಾಯನಿಕ ಗೊಬ್ಬರ ಇದೆಲ್ಲ ಕೊಟ್ಟಿಲ್ಲ, ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಆಮೇಲೆ ನೆಟ್ಟು ಒಂದು 15 ದಿವಸಕ್ಕೆ ಒಂದು ಸಾರಿ ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀನಿ, ಆಮೇಲೆ ನಾವು ಔಷಧ ಉಪಚಾರ ಒಂದು ಸಾರಿ ಮಾಡಿದ್ದೀನಿ. ಯಾರು ಕೃಷಿ ವಿಜ್ಞಾನಿಗಳಿಗೆ ತೋರಿಸಿರನ? ಅದು ನಾವು ಕೃಷಿ ಇಲಾಖೆಯವರಿಗೆ ನಮ್ಮ ಮಗ ವಾಟ್ಸಪ್ನಲ್ಲಿ ಕಳಿಸ್ಕೊಟ್ಟಿದ್ದ, ನಾವು ನಾಟಿ ಮಾಡೋ ಟೈಮಲ್ಲಿ ಹಾಗೆ ಮುಡಿನೇ ಇದು ವಾಟ್ಸಪ್ ಮಾಡಿ ಕಳಿಸಿದ್ದ. ಅವರು ಹಾಗಾದರೆ ಬರ್ತಾರೆ ನೋಡಲಿಕ್ಕೆ ಹೇಳಿದರು. ಕಡೆಗೆ ನಾವು ಅದಕ್ಕೆ ಟೈಮ್ ಕೊಟ್ಟೆವು ಸರ್, ಯಾಕಂದರೆ ಆಳುಗಳು ಬರ್ತಾ ಇರ್ತಾರೆ ನೆಟ್ಟಿಗೆ ಆ ಟೈಮ್ನಲ್ಲಿ, ಹಾಗಾದರೆ ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇವೆ, ನಿನ್ನ ಇವತ್ತು ಬರಲಿಕ್ಕೆ ಆಗಲ್ಲ ಅಂದರೆ ನಾಳೆ 11:30 ಸಾಹೇಬರು ಬಂದರೆ ನೋಡ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಆಮೇಲೆ ಬಂದುಬಿಟ್ರೆ ಹಾಗೆ, ಯಾಕಂದರೆ ಆಳು ಇರ್ತಾರೆ ಕಿತ್ತು ಬಿಡ್ತಾರೆ ಹೇಳಿದ್ದವನು. ಅವರು ಬರಲೇ ಇಲ್ಲ ಕಡೆಗೆ. ಈ ಬೆಳೆ ಬಂದ ನಂತರಲೂ ಈಗ ಅದು ತೆನೆ ಹೊಡ್ತಾ ಇತ್ತು ಸರ್, ಆವಾಗ ಒಂದ್ಸರಿ ವಾಟ್ಸಪ್ ಮಾಡಿ ಕಳಿಸ್ತರು ಕೃಷಿ ಇಲಾಖೆಗೆ, ಅವರು ಅದ್ರ ಬಗ್ಗೆ ಏನು ಯಾವುದೂ ಉತ್ತರ ಹೇಳಲ್ಲ, ಬರಲೂ ಇಲ್ಲ. ಮತ್ತೆ ಇಳುವರಿಯಲ್ಲಿ ಏನಾದರೂ? ಇಳುವರಿಯಲ್ಲಿ ಅದು ಒಂದು ಸ್ವಲ್ಪ ಉತ್ತಮ ಇಳುವರಿ ಕೊಡ್ತೈತಿ ಹೇಳೇ ನನ್ನ ಅಭಿಪ್ರಾಯ. ಅದು ಹೆಂಗೆ ಹೇಳ್ತೀರಿ ಈಗ ಒಂದು ಸ್ವಲ್ಪ, ಯಾಕಂದರೆ ಈ ನಾವು ಸಾದಾ ಭತ್ತದಕ್ಕಿದ್ದ ಈ ಭತ್ತ ಒಂದು ಸ್ವಲ್ಪ ಹಿಡಿಪಿದೆ, ದಾಟಿಲ್ಲ, ಆಮೇಲೆ ಒಂದು ಸ್ವಲ್ಪ ತೆನೆ ಉದ್ದ ಇದೆ ಸರ್. ನಮ್ಮದು ಏನಾಗುತ್ತೆ ಅಂದರೆ ಹೀಗಿರುತ್ತೆ ಕೆಲವು, ಈ ರೀತಿ ತೆನೆ ಉದ್ದ ಇದೆ, ಅದು ನೋಡಿದವರೆಲ್ಲ ನಮ್ಗಿದೆ ಹೆಚ್ಚಿಗೆ ಕೃಷಿ ಅನುಭವ ಮಾಡಿದರು, ಇಲ್ಲ ಇದು ಒಳ್ಳೆ ಹಿಡ್ಪಾಕೈತಿ, ಮತ್ತು ತೆನೆನೂ ಭಾಳ ಉದ್ದ ಐತಿ, ಇದು ತಳಿ ಭಾರಿ ಒಳ್ಳೆಯದು ಹೇಳ್ತಾರೆ ಕೃಷಿ ಮಾಡಿದವರು. ಏ ನಮ್ಗಿದ ಅನುಭವ ಇದ್ದಾರೆ ಸರ್, ಅವ್ರು ಹೇಳೋದು ಇಲ್ಲ ಇದು ಭಾಳ ಒಳ್ಳೆ ಭತ್ತ, ಇದು ಚಲೋದಾಗ್ತೈತಿ. ಅಂದರೆ ನಿನ್ನು ಈ ಕೆಲವು ಒಳ್ಳೆ ಪೌಷ್ಟಿಕ ಆಹಾರ ಇರೋಂಥ ಮಣ್ಣಿನಲ್ಲಿ ಆದರೆ ಇನ್ನೂ ಹೆಚ್ಚಿಗೆ ಬೆಳವಣಿಗೆ ಆಗ್ತೈತಿ ಅಂತಾರೆ ಕೆಲವು ನೋಡಿದವರು. ಈ ಭತ್ತ ಎಲ್ಲಾದರೂ ಬೆಳೆದಿದ್ದು ಯಾರಾದರೂ ನೋಡಿದೀವಿ ಅಂತ ಹೇಳಿದರೆ? ಈ ಭತ್ತ ಬೆಳೆದಿದ್ದನ್ನು ಒಬ್ಬರು ನನಗೆ ಈ ಭತ್ತ ನೋಡಿದವರು ಹೇಳಿದರು, ಇದನ್ನು ನಾನು ಭಾಳ ವರ್ಷದ ಹಿಂದೆ ಒಂದು ಕಡೆ ನಾನು ನೋಡಿದ್ದೆ ಈ ಭತ್ತನ. ಆದರೆ ಅದು ಗುಡ್ಡ ತಳಿ ಅಲ್ಲ, ಇತ್ತು ಅದು ಸಾಮಾನ್ಯ 3-3.5 ಅಡಿ ಎತ್ತರ ಬರೋದು, ಇದು ಬರೀ 1.5 ಅಡಿ ಐತಿ. ನಾನು ನೋಡಿದೆ ಒಂದು ಸರಿ ಅಂದರು. ಹಂಗಂತ ನಾನು ಈಗ ಒಂದು 45 ವರ್ಷದ ಹಿಂದೆ ನಾನು ಒಂದು ಜಾಗದಲ್ಲಿ ನೋಡಿದೆ ಸರ್ ಈ ಭತ್ತನ. ಅವರು ಒಂದು 5-6 ಎಕರೆಗೆ ಹಚ್ಚಿದ್ರು ಸಾಗರ್ ರೂಟ್ನಲ್ಲಿ, ಅಲ್ಲಿ ಆಲಳ್ಳಿ ಹೇಳಿ ಬಂತು. ಅಲ್ಲಿ ಒಂದು ಪ್ಲಾಟಿಗೆ ರೋಡ್ ಸೈಡಿಗೆ ಅದು ಇಡೀದೊಂದು ಗದ್ದೆ ಪ್ಲಾಟಿಗೆ ಅಷ್ಟು ಹಾಕಿದ್ರು. ಅದು ಎತ್ತರ ಬೆಳೆ ಆಗಿತ್ತು, ಇಷ್ಟು ಬೆಳೆ ಬರೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಭತ್ತನೂ ಅದು ನೀಲಿ ಭತ್ತ ಆಗಿ ಬರುತ್ತೆ, ಅದು ಆ ತಳಿ. ಇದು ಹಸಿರು ಬರುತ್ತೆ ಭತ್ತ, ಸಾದಾ ಭತ್ತದಂಗೆ. ಹಾಂ, ಅದು ನೀಲಿ ಭತ್ತಾಗಿ ಬರೋದಾಗಿತ್ತು, ನಾನು ನೋಡಿದ್ದೆ ಅವಾಗ. ಅಂದರೆ ಆ ಭತ್ತ ಅಲ್ಲ ಇದು? ಅಲ್ಲ, ಅದು ಇದು ಈಗ ತೆನೆ ಒಂಟಂತ ನೋಡಿಬಿಟ್ರೆ ದೂರಕ್ಕೆ ಹಸಿರು ಸಾದಾ ಭತ್ತ ಒಂಟಂಗೆಲ್ಲ ಕಾಣ್ತೈತಿ. ನಾವು ಪರಂಬರಿಸಿ ಬುಡ ಎಲ್ಲ ನೋಡಿದ್ರೆ ಅದೇ ಇದು ಬುಡ ನೀಲಿ ಐತಿ, ತೆನೆ ಹಸಿರು ಕಾಣ್ತೈತಲ್ಲ ಅನ್ನೋ ಈ ರೀತಿ. ಈಗ ಕಾಳು ಮಾಮೂಲಿ ನಮ್ಮ ಭತ್ತದಂಗೆ ಕಾಳು ನಮ್ಮ ಮಾಮೂಲಿ ಭತ್ತನೇ. ಅದಂದ್ರೆ ಏನಂದ್ರೆ ಒಂದು ಸಣ್ಣ ಚುಂಗು ತುದಿಗೆ ಬರ್ತೈತಿ ಭತ್ತ ಕೆಲವು, ಆ ರೀತಿ ಸಣ್ಣ ಚುಂಗು ಬರುತ್ತೆ. ಇದು ಅಕ್ಕಿ ಕಾಳು ನೋಡಿರ್ತಿರಲ್ಲ ನೀವು? ಅಕ್ಕಿ ಕಾಳು ಬಿಳಕ್ಕೆ ಬರುತ್ತೆ, ಮತ್ತೇನು ಕಪ್ಪು ಕಲರು ಕೆಂಪು ಕಲರು ಯಾವುದೂ ಇಲ್ಲ. ಪಾಲಿಶ್ ಇಟ್ಟಂಗೆಲ್ಲೂ ಬರ್ತೈತೆ ಅಕ್ಕಿ ಬಿಡಿಸ್ತಿದೆ, ಅದು ಪಾಲಿಶ್ ಕೊಟ್ಟರು ಇನ್ನೂ ಚೆನ್ನಾಗಿ ಬರ್ಬೋದು. ಒಂದೆರಡು ಭತ್ತ ಬಿಡಿಸಿ ನೋಡಿ ನೀವು, ಸರಿ ನಾನು ಒಂದು ಇಷ್ಟು ಭತ್ತ ಸಿಕ್ತಾಗ ಒಳ್ಳೆ ಪಾಲಿಶ್ ಆಗಿ ಅಕ್ಕಿ ಬರ್ತೈತಿ. ಸಿಪ್ಪೆ ತೆಗೆದು ನೋಡಿ ಸರ್, ಉದ್ದ ಇದೆಯಾ? ಉದ್ದ ಇಲ್ಲ, ಭಾಳ ಉದ್ದ ಇಲ್ಲ. ಗೌರಿ ಭತ್ತ ತಳಿ ಐತಲ್ರಿ ಸರ್, ಅದೇ ರೀತಿ ಭತ್ತ, ಮತ್ತು ದಪ್ಪನೂ ಅಲ್ಲ, ಭಾಳ ಶಾಣದೂ ಅಲ್ಲ, ಮೀಡಿಯಂ ಭತ್ತ. ಇಷ್ಟು ನೀವು ಆಸಕ್ತಿಯಿಂದ ಸಾಹಸ ಪಟ್ಟು ಅದನ್ನು ಜತನ ಮಾಡಿ ಬೆಳೆಸಿ ಕಾಳು ಉತ್ಪಾದನೆ ಮಾಡಿ ಮತ್ತೆ ಬೆಳೀತಾ ಇದ್ದಾರೆ ಈಗ? ಹೌದೌದು. ಹಾಂ, ಏನನ್ಸುತ್ತೆ ಇಷ್ಟೆಲ್ಲ ಮಾಡಿದ್ದು ಖುಷಿ ಆಗುತ್ತಾ? ಆ ಖುಷಿ ಒಂದೇ ಅಲ್ಲ ಸರ್, ಈಗ ಹಿಂಗೆ ನಿಮ್ಮಂಥವ್ರೆ ಹಿಂಗೆ ಬಂದು ನೋಡಿದ್ರೆ ಅದು ನಾವು ನೋಡಿದತೆ, ಅರೆ ಇದು ನೀವು ಎಲ್ಲಿ ತಂದ್ರಿ, ನಿಮಗೆಲ್ಲಿ ಸಿಕ್ತಿ, ಇವತ್ತು ಯಾರು ಬೀಜ ಕೊಟ್ಟರು ನಿಮಗೆ, ನಮಗೊಂದು ಸ್ವಲ್ಪ ಹೇಳ್ರಿ ಅಂತ ಉದಾಹರಣೆ ಭಾಳ ಜನ ಕೇಳಿದರು. ನಾ ಎಲ್ಲೂ ತಂದಿದ್ದಲ್ಲ. ಈ ರೀತಿ ಆಕಸ್ಮಿಕ ಒಂದು ಸಸಿ ಅದು ಸಿಕ್ಕಿತ್ತು ರೋಡ್ ಸೈಡಿಗೆ ಹುಟ್ಟಿದ್ದು, ಅದು ನೋಡ್ದಂಗೆ ಭತ್ತದ ಸಸಿ ಆಯಿತು. ಅದನ್ನು ನಾವು ಹೇಗೆ ಬಿಡ್ತೈತಿ ನೋಡೋಣ ಹೇಳಿ ಅದು ಒಂದು ಸಸಿ ನೆಟ್ಟು ಅದರಲ್ಲಿ 3 ತೆನೆ ಬಂದು ಅದನ್ನೆಲ್ಲ ನವಿಲು ತಿನ್ಕೊಂಡ ನಂತರ ಅಲ್ಲಿ ಬಿದ್ದು ಭತ್ತ ಆರಿಸಿ ನಾವು 10 ಭತ್ತನ ಸ್ಟ್ರೇದೊಳಗೆ ತುಂಬಿ ಸಸಿ ಮಾಡಿ ನೆಟ್ಟು ಇದನ್ನು ಹೆಂಗೆ ಆಗತಿ ನೋಡಿ ಇದನ್ನು ಬೆಳೆ ಮಾಡಲೇಬೇಕು ಅನ್ನೋ ಒಂದು ಶ್ರದ್ಧೆಯಿಂದ ನಾವು ಮಾಡಿದ್ದೀವಿ. ಹೆಂಗೆ ನಿಮ್ಮ ಮನೆಯವರು ಕೂಡ ಒಂದು ಅದ್ರ ಬಗ್ಗೆ ಆಸಕ್ತಿ ಇದೆ? ಆಸಕ್ತಿ ಇದೆ. ಅದ್ರ ಬಗ್ಗೆ ಅವರು ಕಾಳಜಿ ವಹಿಸಿದ್ರ? ಕಾಳಜಿ ವಹಿಸಿದ್ರು. ಕಾಳಜಿ ಮಾಡಲೇಬೇಕು, ನೋಡೋಣ ಇದು ಹೆಂಗೆ ಆಕೈತಿ, ಹಾಕೋಣ ನೀನು 300 ವರ್ಷ ನಿನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋಣ ಅಂತ ಇದ್ದಾರೆ. ನಿಮ್ಮ ಸುತ್ತಮುತ್ತ ರೈತರು ಏನಂತಾರೆ? ಆ ರೈತರು ನೋಡಿದವರೆಲ್ಲ ನಾವು ಇದು ರೋಗ ಬಿದ್ದೈತಿ, ನೀನು ಕಳೆನಾಶಕ ಹೊಡೆದ್ಬಿಟ್ಟಿ, ಇಲ್ಲ ಗದ್ದಿಗೆ ಔಷಧ ಸಿಂಪರಣೆ ಮಾಡೋದು ಕಳೆನಾಶಕ ಸಿಂಪರಣೆ ಮಾಡಿ ಹೇಳಿ ಮಾಡಿಬಿಟ್ಟೆ ಅವನು, ಇದು ನೀನು ಎಲ್ಲಿ ತಗೊಂಡು ಬಂದೆ ಭತ್ತನ ಅಂತ ಕೇಳ್ತಾರೆ. ಭಾಳ ಕಡೆ ಇದೆ ತಾಳ ಉಪ್ಪ ಅನಂತಪುರದಿಂದ ಎಲ್ಲ ಕೇಳ್ತಾ ಇದ್ದಾರೆ ನಮ್ಗೆ. ಆ ರೋಡ್ ಸೈಡ್ ಸರ್, ಅದು ಮೇನ್ ರೋಡ್ ಅಲ್ರಿ, ಸಾಗರ್ ರೋಡು, ಎಲ್ಲ ಹೋಗೋರು ಹಿಂಗೆ ಪಕ್ಕಕ್ಕೆ ಕಾಣ್ತೈತಿ ಅಲ್ಲಿ ವಾಹನಗಳು ನಿಲ್ಸೋದು, ಇದು ಎಂತ ಆಗೈತಿ ರೋಗ ಬಿದ್ದೈತೆ ಅಂತ ನೋಡೋಕೆ ಹೋದರೆ ಇಲ್ಲ ಇದು ಭತ್ತ. ನೀವು ಆಕ್ಚುಲಿ ಈ ರೀತಿ ಮಾಡಿದ್ದಕ್ಕೆ ನಿಮ್ಮನ್ನು ಸನ್ಮಾನ ಮಾಡಬೇಕು ಅಷ್ಟು ಪ್ರಮಾಣದಲ್ಲಿ, ಯಾಕಂದ್ರೆ ನಶಿಸಿ ಹೋಗುವಂತ ಒಂದು ತಳಿಯನ್ನ ಮತ್ತೆ ಜೀವ ಉದ್ಭವ ಆತದೀಗ ಅದು. ಯಾಕಂದ್ರೆ ನಾವು ರೈತರನ್ನ ಬಳಕೆ ಶ್ರಮ ಪಟ್ಟು ಅದು ನಮಗೆ ಸಿಕ್ತೈತೋ ಸಿಗೋದಿಲ್ಲೋ ಅದನ್ನ ನಾವು ಮಾಡ್ಬೇಕಲ್ರಿ. ಒಳ್ಳೇದಾದ್ರೆ ಕಣ್ ತುಂಬ ನೋಡ್ತಾರೆ, 4 ಜನ ನೋಡ್ತಾರೆ, ದೊಡ್ಡಿಲ್ಲ ಇದು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಒಂದು ಸಸಿಯಲ್ಲಿ ಹಿಂಗೆ ಮಾಡ್ಯಾರ ಅಂದ್ರೆ ದೊಡ್ಡ ಸಾಹಸ ಮಾಡ್ಯಾರೆ. ಅದನ್ನು ಭಾಳ ಜನ ಬಂದು ನನ್ನ ಹತ್ರ ಹೇಳ್ತಾರೆ, ನೀವು ಸಾಹಸ ಮಾಡಿದ್ದಕ್ಕೆ ನಿಮ್ಗೆ ಕೊಡ್ಬೇಕಲ್ರಿ ಮದರ, ಭಾರಿ ನೀವು ಸಾಹಸ ಮಾಡಿರಿ ಅಂದರು. ನಾನು ಹೇಳಿದೆ ಸಾಹಸ ಅಂದ್ರೆ ಏನು, ನಮ್ಮ ಕರ್ತವ್ಯನೇ ನಾವು ರೈತರ ಮಕ್ಕಳು ಅಂದ್ಬಿಡ್ತು ಬೆಳೆ ಮಾಡೋದು, ಕೈ ಸಿಕ್ತು ನಮ್ಮದು, ಸಿಗಲಿಲ್ಲ ಏನು ಮಾಡಲಿಕ್ಕೂ ಬರಲ್ಲ, ಆ ರೀತಿಯಲ್ಲಿ ನಾವು ಮಾಡಿದ್ವಿ. ಏನೋ ಇದು 4 ಜನನು ಇದು ಅಡ್ಡಿಲ್ಲಪ್ಪ ಇದು ಭಾರಿ ಕೆಲಸ ಮಾಡಿರಿ ಅಂದ್ರೆ ನಮ್ಗೆ ಅಷ್ಟೇ ಸಾಕು. ಅದಲ್ಲದೆ ಬೇರೆ ಏನೇನು ಬೆಳೆ ಬೆಳಿತೀರಿ? ಮತ್ತೆ ಬೇರೆ ಬೆಳೆ ಯಾವುದು ನಮ್ಗೆ ಬೆಳೀಲಿಕ್ಕೆ, ಬೇಸಿಗೆಯಲ್ಲಿ ನೀರಿನ ಸೌಕರ್ಯ ಇಲ್ಲ ಸರ್, ಬಂಜಿರು ಭೂಮಿ ಆಗ್ಬಿಡ್ತು. ಮಳೆಗಾಲದಲ್ಲಿ ನಾವು ಭತ್ತದ ಪೀಕ್ ಒಂದೇ ತೆಗೆಯೋದು. ಬೇರೆ ಯಾವ ತಳಿ? ಬರ್ಮಾ ಭತ್ತ ತಳಿ ಮುಂಚೆ ಎಲ್ಲ ಬರ್ತಿತ್ತು, ಅದನ್ನ ಬೆಳೆದಿವಿ. ಅದರಲ್ಲಿ ಒಂದು ಮುಂಪೈರು ಹೇಳೋದು ಸಣ್ಣ ಕಾಳು ಬರ್ತದೆ, ಅದು ಪರಿಮಳ ಸಾಲೆ ಭತ್ತದಂಗೆ ಸಣ್ಣ ಕಾಳು ಬರ್ತದೆ, ಅದು ಪರಿಮಳ ಸಾಲೆ ಅಲ್ಲ ಸಾದಾ ಭತ್ತ, ಅದನ್ನು ಬೆಳಿತೀವಿ ನಾವು. ಯಾಕೆ ಅದನ್ನ ಬೆಳೀತೀವಿ, ಇಲಾಖೆಯಿಂದ ಕೊಟ್ಟಿದ್ದು ಅಥವಾ ನೀವು? ಅಲ್ಲ, ಇಲಾಖೆಯಿಂದ ಕೊಟ್ಟಿದ್ದಲ್ಲ, ನಮ್ದು ಹಳೆ ತಳಿಗಳಲ್ಲೇ ಯಾವಾಗ ಸ್ವಲ್ಪ ಉತ್ತಮವಾಗಿ ಕಾಳು ಮತ್ತೆ ನಮಗೆ ಮೇವುಗಳೆಲ್ಲ ಬೇಕು ದನಕರಿಗೆ, ಹಂಗಾಗಿ ನಾವು ಅದನ್ನ ಬೆಳೆ ಮಾಡ್ತೀವಿ. ಹಾಗಾಗಿ ಅದು ಹುಲ್ಲು ಮೇವು ಚೆನ್ನಾಗಿ ಬರ್ತದೆ? ಹಾ ಬರುತ್ತೆ. ನಮ್ದಲ್ಲೇ ಈ ಬರ್ಮಾ ತಳಿ ಆಗಲಿ ಇದು ನಾವು ಮಳವರ ಸಣ್ಣ ಅಂತ ಅದಕ್ಕೆ ರಾಜಕಮಲ ಅಂತಾರೆ, ಅದಕ್ಕೆ ಗುಡ್ಡೇನೆಲ್ಲ ಅಂತಾರೆ, 3 ಹೆಸರಿದೆ ಸರ್ ಭತ್ತಗೆ. ಅದು ಇಷ್ಟಿಷ್ಟು ಬೆಳೆ ಬರುತ್ತೆ ಎತ್ತರ? ಹಾಂ ಎತ್ತರ. ಹಾಂ ಹುಲ್ಲು ಜಾಸ್ತಿ ಆಗೈತಿ, ಅಷ್ಟು ಬೆಳೆ ಬಂದ್ಬಿಟ್ರೆ ಯಾವುದೇ ಭತ್ತ ಬಂದರು ಜಾಸ್ತಿ ಆಗೈತಿ. ಮತ್ತೆ ಭತ್ತನೂ ಅದರಲ್ಲಿ ಇಳುವರಿ ಬರ್ತೈತೆ, ಅದು ಮತ್ತೆ ತೂಕ ಭಾಳ ಬರ್ತೈತಿ ಆ ಭತ್ತ, ಸಣ್ಣ ಭತ್ತ ಅದು ನೋಡಲಿಕ್ಕೆ ಅಂದ್ರೆ ಸಣ್ಣ ಅಂದ್ರೆ ಈ ಒಂದು ಗುಂಡಿದ್ದಂಗೆ ಸಣ್ಣ. ಮನೆಗೆ ಸಾಕಿ ಮತ್ತೆ ಮಾರಾಟ ಮಾಡ್ತೀವಿ ನಾವು, ಮನೆಗೆ ಸಾಕಾಗಿ ನಾನು ಹಂಗೊಂದು 25-30-35 ಚೀಲ ಭತ್ತ ಮಾರ್ತೀನಿ ಸರ್. ಅಕ್ಕಿ ಮಾಡಿ ಮಾರೋದು ಅಥವಾ? ಅಲ್ಲ, ನಾವು ಭತ್ತನೇ ಕೊಟ್ಟು, ಕೆಲವೇನಾರು ನಮಗೆ ದೊಡ್ಡ ಐಟಮ್ ಕೆಲವು ಈ ಏನೋ ಪ್ರಾಬ್ಲಮ್ ಇದ್ದಾಗ ಬೇಕಾಗ್ತೇಳಿ ಹಂಗೆ ಇಟ್ಬಿಡ್ತೀನಿ ಭತ್ತನ, ನಾನು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಈ ಭತ್ತನ ನಾನು ಹಂಗೆ ಇಟ್ಟಿರ್ತೀನಿ. ಆ ಒಂದು ಮಾರ್ಕೆಟ್ ಹೆಂಗೆ ನಡೀತೀನಿ ನೋಡ್ಕೊಂಡು ಆ ಟೈಮ್ ಒಂದ್ಸರಿ ಕೊಟ್ಬಿಡ್ತೀನಿ. ಇಲ್ಲಿ ಅಕ್ಕಿ ಮಿಲ್ಲು ಅಂತ ಇಲ್ಲ ಇದಾವೆ ಸರ್, ಅಕ್ಕಿ ಮಾಡಿಸಿ ಅದನ್ನ ಪ್ಯಾಕ್ ಮಾಡಿ ನೀವು ಮಾರಾಟ ಮಾಡಿದ್ರೆ? ಅದು ಮಾಡಿದ್ರೆ ಬರ್ತೈತಿ ಸರ್, ಅದು ನಮ್ಮ ಹತ್ರ ಎಲ್ಲ ಆಗೋದಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲ ನಾವು ಭಾಗವಹಿಸ್ಕೊಂತ ಇರಬೇಕು, ಮಿಲ್ ಕಡೆ ಓಡಾಡ್ತಾ ಇರಬೇಕು, ಹಂಗಂತ ನಾವು ಆ ಅಂಗಡಿಯವರಿಗೆಲ್ಲ ಕರೆಕ್ಟಾಗಿ ಸಪ್ಲೈ ಮಾಡಿಕೊಡ್ಬೇಕಾಗ್ತದೆ, ಅದು ನಮ್ಮಿಂದ ಆಗಲ್ಲ ಹೇಳಿ ನಾವು ಅದೆಲ್ಲ ಮಾಡಲ್ಲ ಸರ್. ಆಗಲ್ಲ ಅನ್ನೋ ಒಂದು ಮನಸ್ಸಿನೊಳಗೆ ಕುಂತಿದೆ ನಿಮಗೆ? ಹಾಂ ಮನಸ್ಸು ಮಾಡಿದ್ರೆ ಆಗುತ್ತೆ ಆಗುತ್ತೆ, ಯಾಕಂದ್ರೆ ಆರ್ಥಿಕ ಮಟ್ಟದಲ್ಲಿ ನಾವು ಒಂದು ಸ್ವಲ್ಪ ಭಾಳ ಕೆಳಗಡೆ ಇದ್ದೀವಿ ಸರ್, ಹಂಗಾಗಿ ನಾವು ಯಾವ ರೀತಿ ಇದೀವೋ ಅದೇ ರೀತಿ ಒಂದು ಹಿಂಗೆ ಜೀವನ ಸಾಗಿಸ್ಕೊಂಡು ಇರೋ ನಮ್ಮ ಜೀವನಕ್ಕೂ ಮಾಡ್ಕೊಂಡು ಒಂದು ಸ್ವಲ್ಪ ಏನಾದ್ರು ಖರ್ಚಿಗಿದೆ ಕೆಲವು ಸಂದರ್ಭದಲ್ಲಿ ನಮಗೇನೋ ತೊಂದರೆ ತೊಡ್ಕೊ ಬಂತು ಅಂದ್ರೆ ಇಲ್ಲೋ ಒಂದೊಂದು 2 ಕ್ವಿಂಟಲ್ 3 ಕ್ವಿಂಟಲ್ ಭತ್ತ ಹಿಂಗೆ ಕೊಟ್ಟು ಏನಾದ್ರು ಖರ್ಚು ಮಾಡ್ಕೊಂಡು ಅದೆಲ್ಲ ಅಂದ್ರೆ ಒಂದು ಸಾರಿ ಕೊಟ್ಟು ಯಾವುದಾದ್ರು ಒಂದು ಸಾಲಕ್ಕೆ ನಾವು ಕೃಷಿ ಸಾಲಕ್ಕೆ ಇಂಥದ್ದು ಕಟ್ಟಲಿಕ್ಕೆ ಮಾಡ್ತೀವಿ. ಅಂದ್ರೆ ನಿಮಗೆ ಒಂದು ಸ್ವಲ್ಪ ಮನೆಗೆ ಖರ್ಚು ವೆಚ್ಚಕ್ಕೆ ಅದಕ್ಕೆಲ್ಲ ದುಡ್ಡು ಎಲ್ಲ ಭತ್ತದಿಂದಾನೆ? ಅಂದ್ರೆ ನಾವು ಎಮ್ಮೆಗಳು ಸಾಕ್ತೀವಲ್ಲ ಸರ್, ಅದು ನಾವು ಕೈಮು ಹಾಲು 2 ಹೊತ್ತು ನಾವು ಹಾಲು ಕೊಡ್ತೀವಿ ಗಿರಕಿಗಳಿಗೆಲ್ಲ ಮನೆಗೆ, ಆಮೇಲೆ ಮಿಕ್ಕಿದ ಉಳಿದ ಹಾಲು ನಾವು ಡೇರಿಗೆ ಇದೆಲ್ಲ ಹತ್ತಿ ಜೀವನ ಮಾಡ್ಕೊಂತ ಬರ್ತಾ ಇದ್ದೀವಿ ಸರ್. ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ ದಿನ? ನಮ್ದು ದಿವಸ ಒಂದು 5 ಲೀಟರ್ ಹಾಲು ನಾವು ಕೊಡ್ತೀವಿ ಹೊರಗಡೆ ಡೇರಿಗೆ ಸೇರಿ, ಒಂದು 5 ಲೀಟರ್ ಹಾಲು ನಾವು ಕೊಡ್ತೀವಿ. ಯಾವ ದನ ನಮ್ಮ ಲೋಕಲ್? ಇವು ಆಕಳಲ್ಲ ಸರ್, ಎಮ್ಮೆ ತಳಿ ನಮ್ದು, ಇವೇ ಲೋಕಲ್ ತಳಿ ಎಮ್ಮೆನೇ, ಎಮ್ಮೆ ನಾವು ಮಾಡಿಕೊಂಡು ಜೀವನ ಮಾಡ್ತೀವಿ. ಎಮ್ಮೆ ಸಾಕೋದು ಒಳ್ಳೇದು ಅಥವಾ ಆಕಳು ಸಾಕೋದು? ಅದು ಆಕಳು ಸಾಕೋದು ಒಳ್ಳೇದು ಹೇಳ್ತಾರೆ ಕೆಲವು ಸರ್, ಆಕಳಿಗೆ ಒಂದು ಸ್ವಲ್ಪ ಕೊಟ್ಟಿಗೆ ಎಲ್ಲ ಈ ರೀತಿ ಮಾಡಿರು ಇಡಬೇಕಾಗತ್ತೆ ಸಿಮೆಂಟಿನ ಕೊಟ್ಟಿಗೆ. ಈಗ ನಮ್ಮವೆಲ್ಲ ಎಮ್ಮೆಗಳು ಅಂದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಈ ಗದ್ದಿಗೆಲ್ಲ ದೊಡ್ಡ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬೇಕು ಹೇಳಿ ಹಸಿ ಸೊಪ್ಪೆಲ್ಲ ತಂದು ನಾವು ಹಾಸಿ ಅದನ್ನು ಮಾಡ್ತೀವಿ. ಆಕಳಿಗೆಲ್ಲ ಸೊಪ್ಪು ಅದೆಲ್ಲ ಹಾಸಿಬಿಟ್ರೆ ಆಗಲ್ಲ, ತಂಡಿ ಅಂಶ ಎಲ್ಲ ಬರುತ್ತೆ. ಹಂಗಾಗಿ ಅವಕ್ಕೆ ಸಿಮಿತ್ನ ಕೊಟ್ಟಿಗೆ ಮಾಡಿ ನಾವು ಆಕಳಕ್ಕಿದ್ದ ನಮಗೆ ಎಮ್ಮೆನೇ ಉತ್ತಮ ಹೇಳಿ ಅಂದ್ರೆ ನಿರ್ವಹಣೆ ಖರ್ಚು ಕಡಿಮೆ ಇರುತ್ತೆ. ಎಲ್ಲಿ ಕಟ್ಟಿದ್ರು ನಡೀತದೆ. ಇವು ಆಕಳಿಗಾದ್ರೆ ಅವಕ್ಕೆ ಕರೆಕ್ಟ್ ಸೂಕ್ಷ್ಮ ಟೈಮ್ ಟು ಟೈಮ್ ಅವಕ್ಕೆ ನೋಡ್ಕೋಬೇಕಾಗ್ತೈತಿ. ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೆಚ್ಚಲು ಬಾವು ಬಂದ್ಬಿಡ್ತಾವೆ. ಈ ಹಾಲು ಭಾಳ ಬಂದೈತೆ, ಅವು ಯಾವ ಟೈಮ್ ಕರಿಬೇಕು ಅದೇ ಟೈಮ್ ಕರಿಬೇಕು. ಅವು ಹಾಲಿನ ಪ್ರೆಸರ್ ಹೆಚ್ಚಾದತೆ ಕಡೆಗೆ ಕೆಚ್ಚಲು ಬಾವು ಬಂದೈತೆ, ಅದು ಬಹಳ ತ್ರಾಸ ಕೊಡ್ತವೆ. ಹಂಗಾಗಿ ನಾವು ಎಮ್ಮೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೀತೈತಿ. ಹಿಂಗಾಗಿ ಅವನೇ ಮಾಡ್ತಾರೆ. ಹಂಗಾಗಿ ಅದರಿಂದ ಸ್ವಲ್ಪ ನಿಮಗೆ ಕೈ ಹಿಡಿದೆ. ಮಕ್ಕಳೆಲ್ಲ ಮಕ್ಕಳು ನನಗೆ ನಾಲ್ಕು ಜನ ಹೆಣ್ಮಕ್ಳು ಸರ್, ನಾಲ್ಕು ಜನ ಮಕ್ಕಳನ್ನು ನಾನು ಲಗ್ನ ಮಾಡಿಕೊಟ್ಟಿದ್ದೀನಿ. ಮಗ ಲಾಸ್ಟ್ನವನು, ಅವನು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದ ಮುಂಚೆ ಬೆಂಗಳೂರಲ್ಲೆಲ್ಲ ಇದ್ದ. ಆಮೇಲೆ ಅವನಿಗೆ ಒಂದು ಸ್ವಲ್ಪ ಬೆಂಗಳೂರಲ್ಲಿ ಫುಡ್ ಇಳಿಸ್ದೆ ಅವನ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಭಾಳ ಏರುಪೇರಾಯ್ತು ಸರ್. ಅವನು ಏರ್ಪೋರ್ಟ್ಸಲ್ಲೇ ಅವನಿಗೆ ಕೆಲಸ ಸಿಕ್ಕಿತ್ತು ಬೆಂಗಳೂರಲ್ಲಿ. ಅಂಥದ್ದು ಮುಂಚಿನ ಸರಿ ಕೊರೋನಾ ಬಂತಲ್ರಿ ಸರ್, ಆ ಟೈಮ್ನಲ್ಲಿ ಕಡೆಗೆ ಊರಿಗೆ ಬಂದ್ಬಿಟ್ಟ. ಈಗ ಆರೋಗ್ಯದಲ್ಲಿ ಸುಧಾರಿಸ. ಮತ್ತೆ ಮನೆಯವರು ಮನೆಯವರು ರೈತಬ್ಬಿ ಕೆಲಸನೇ, ನಮ್ಮ ಮನೆಯಲ್ಲ ನಮ್ಮ ಜೊತೆಗೆ ಕೆಲಸ ಗದ್ದೆಗೆ ಬರೋದು, ಮತ್ತೆ ಹೊರಗಡೆ ಇಲ್ಲಿ ಕೂಲಿಗೆ ಹೋಗೋದಿಲ್ಲ ಸರ್. ಮನೆ ಕೆಲಸನೇ ನಮ್ಗೆ ಆಗುತ್ತೆ, ಯಾಕಂದ್ರೆ ಬೇಸಾಯ ಒಂದು ಸ್ವಲ್ಪ ದೂರ ನಮ್ದು. ನಮ್ದು ಹಣಜೀವ ಇಲ್ಲಿ ಮನೆ ಇರೋದು. ನಮ್ದು ಜಮೀನು ಇರೋದು ಸಾಗರ್ ರೂಟ್ ಹತ್ರ ಗೋಡ್ ಅಂತ ಬಂತಲ್ಲಿ ಗೋಡೋಡ್ ಬಸ್ ಸ್ಟಾಪ್ ಹತ್ರ. ಹಂಗಾಗಿ ಜಮೀನು ಒಂದು ಸ್ವಲ್ಪ ದೂರ ಆಗುತ್ತೆ. ಜಮೀನು ಹತ್ತಿರದಲ್ಲಿ ನಾವು ಮನೆ ಮಾಡ್ಕೊಂಡು ಬಿಟ್ಟೆವು ಅಂದ್ರೆ ಯಾವುದೂ ತೊಂದರೆ ಇರಲ್ಲ, ಇನ್ನೂ ಉತ್ತಮವಾದ ಬೆಳೆ ಮಾಡಬಹುದು ಅಲ್ಲಿ. ಮತ್ತೆ ಅಲ್ಲಿಗೆ ಹೋಗೋದು ಬರೋದು ಹೆಂಗ್ ಮಾಡ್ತೀರಿ? ನಾವು ನಡ್ಕೊಂಡು ಹೋಗ್ತೀವಿ. ಸೈಕಲ್ ಐತೆ, ಮಗ ಖಾಲಿ ಇದ್ದಾಗ ಗಾಡಿ ಮೇಲೆ ಕರ್ಕೊ ಹೋಗ್ತಾನೆ. ಮಗನ್ ಮದುವೆ ಆಗಿಲ್ಲ? ಇಲ್ಲ ಆಗಿಲ್ಲ ಸರ್. ಇನ್ನೊಂದು ಎರಡು ವರ್ಷ ಬಿಟ್ಟು ಮಾಡ್ಬೇಕು ಸರ್. ಇರ್ಲಿ, ಕಷ್ಟ ಸುಖನು ಇದ್ದಿದ್ರೊಳಗು ಸಣ್ಣ ಪುಟ್ಟದಲ್ಲಿ ಖುಷಿ ಕೊಡುವುದು ಬಹಳ ದೊಡ್ಡ. ಯಾಕಂದ್ರೆ ನಮ್ಮ ಆಸೆ ಏನ್ ಗೊತ್ತಿದೆ ಸರ್, ಇವತ್ತು ನಾವು ಏನೇನೋ ಬೆಳೆದು ನಾವು ಏನೋ ಕನಸು ಕಟ್ಟ ಲೆಕ್ಕ ನಾವು ಯಾವ್ದನ್ನೂ ಮಾಡೋದಿಲ್ಲ. ಏನೋ ಇವತ್ತು ಹಿಂಗೆ ಐದೀವ ಅದೇ ರೀತಿ ಒಂದು ದೇವ್ರು ಹಿಂಗೆ ನಡ್ಸ್ಕೊಟ್ರೆ ಸಾಕು ನಮ್ದು. ಈಗ ಆಕಸ್ಮಿಕ ಯಾರೋ ಬಂದ್ರು ನಮ್ಗೆ ಎರಡು ಹೊತ್ತಿನ ಊಟಗಿಲ್ಲ, ಏನು ಮಾಡ್ತಾರೆ ಅಂದ್ರೆ ಹಾಂ ಹೋಗಿರಪ್ಪ ಒಂದು ಎರಡು ಹೊತ್ತಿನ ಊಟ ಮಾಡ್ರಿ. ಈ ಭಾವನೆ ನಮ್ದು ಕೊಡುವ ಮನಸ್ಸು. ಹಾಂ ಕೊಡುವ ಮನಸ್ಸು. ಆದ್ರೆ ಕೊಡುವ ಮನಸ್ಸು ಇದ್ದವ್ರಿಗೆ ಏನಾಗೈತೆ ಅಂದ್ರೆ ಅಲ್ಲಿ ಕೈ ಗುಡ್ಡಾಗಿರುತ್ತೆ ಆ ರೀತಿ. ಆದ್ರೂ ನಾವು ಪರವರಿಗೆ ನಾವು ಏನು ಒಂದು ಹೆಲ್ಪ್ ಮಾಡಿರ್ತೀವೋ ಅದೇ ನಮ್ಮನ್ನ ಕೊನೆವರೆಗೂ ಕಾಯ್ತಾ ಇರೋದು. ಅದು ಮುಖ್ಯ ಹೇಳಿ ನಾವು ತಿಳ್ಕೊಳ್ಳೋದು ಸರ್. ಮತ್ತೆ ಅದು ಕೂಡ ನಿಸ್ವಾರ್ಥವಾಗಿರ್ಬೇಕು. ಹಾಂ ಅದೇ. ಈಗ ನಾವು ಯಾರೋ ಬಂದು ಏನೋ ಕೇಳಿದ್ರು, ಇಲ್ಲ ನಮ್ಗೆ ಇವತ್ತೊಂದು 5-10 kg ಅಕ್ಕಿ ಕೊಡಪ್ಪ ಹಿಂಗೆ ಆಗ್ಬಿಟ್ಟೈತೆ ಅಂತ, ಅದನ್ನು ಅವ್ರು ಕೊಡ್ತಾರೆ ಇಲ್ಲೋ ಅನ್ನೋ ಅನುಮಾನ ಮೇಲೆ ನಾವು ಕೊಡಬಾರ್ದು. ಆತು ಒಯ್ಯಪ್ಪ ನೀವು, ನಾವು ಬೆಳೆದಕ್ಕೆ ಊಟ ಮಾಡ್ತಾರಲ್ರಿ, ನಮ್ಮ ಕೈಯಲ್ಲಿ ಒಂದು ವಸ್ತು ಇದ್ದಿರ್ಕ ಅವ್ರು ಕೇಳಿ ತಗೊಳ್ತಾರೆ, ಅದು ತಪ್ಪಲ್ಲ. ಅವ್ರು ಕದ್ಕೋ ಹೋಗಲ್ಲ, ಕೇಳಿ ತಗೊಳ್ತಾರೆ. ಮೇಲೆ ಕೊಟ್ಟಿದ್ದು ನೀ ತಗೋ, ಅದು ನಿನ್ನ ಉಳಿದಿದ್ದು ನಿನ್ನ ಒಬ್ಬರು ಬಂದು ತಗೊಳ್ತಾರೆ, ಅವ್ರಿಗೆ ಹೋಗೋದಿದ್ರೆ ಅದು ತಗೊಳ್ತಾರೆ. ಹೀಗೆ ನಿಮ್ಮ ಮನೆಯವ್ರ ಗುಣನು ಹಿಂಗೇನಾ? ಹೌದೌದು. ಯಾಕಂದ್ರೆ ನಾನು ಬಹಳ ಕಷ್ಟಪಟ್ಟು ನಾನು ದುಡಿದೀನಿ. ಮುಂಚೆ ಎಲ್ಲ ಭಾರಿ ಶ್ರಮ ಪಟ್ಟೀನಿ ಸರ್. ನಾನು ಬಾವಿ ಕೆಲಸ ಮಾಡ್ತಾ ಇದ್ದೆ ಮೊದಲೇ. 60-80 ಆಳದವರೆಗೂ ನಾನು ಬಾವಿ ಕಸು ಮಾಡೇನಿ ನಾನು. ಅಲ್ಲ ಆಳು ತಗೊಳ್ತೀನಿ, ಒಬ್ಬರಿದ್ದ ಆಗತ್ತಲ್ಲ ಅದು. ಅದನ್ನು ನಾವು ಧೈರ್ಯ ಮಾಡಿ ಕೆಳಗಡೆ ಇಳಿದೆಲ್ಲ ಕೆಲಸ ಮಾಡೋದು, ಮೇಲೆ ಮಣ್ಣು ಎತ್ತಲಿಕ್ಕೆ ಏನೆಲ್ಲ ಜನಗಳು ಇರ್ತಾರೆ, ಆ ರೀತಿಯಲ್ಲಿ ಭಾಳ ಕೆಲಸ ಮಾಡಿ. ಅಲ್ಲಿ ಏನು ಹೆದರಿಕೆ ಆಗಲ್ಲ ಬಾವಿ ಅಷ್ಟು ಆಳಿಸ್ತಾ ಇವಾಗ? ಅದು ಎಲ್ಲರಿಗೂ ಧೈರ್ಯ ಸಾಲದಲ್ಲ ಸರ್. ಕೆಲವರಿಗೆ ಪುಕ್ಕು ಪುಕ್ಕು ಅಂತೈತಿ ಅಷ್ಟು ಕೆಳಗಡೆ ಇಳಿದ್ರೆ. ನಮಗೆಲ್ಲ ಆ ರೀತಿ ಇಲ್ಲ. ನಾನು ಯಾವಾಗಲೂ ಇದೇ ರೀತಿ ನಾನು ದಪ್ಪ ಆಗಿದ್ದೇ ಇಲ್ಲ ಸರ್, ಇದೇ ರೀತಿಯಲ್ಲೇ ಇದ್ದೀನಿ. ಅಂಥವೆಲ್ಲ ಕೆಲಸ ಬೇಕಾದಷ್ಟು ಮಾಡಿದ್ದೀನಿ. ಅದು ಕಡಿಯೋದು ನೀವೊಬ್ಬರೇನಾ ಅಥವಾ ನಿಮ್ಮಂತ? ಅಲ್ಲ, ನನ್ನ ಜೊತೆಗೆ ಒಳ್ಳೆ ಕೆಲಸಗಾರ ಕಲಿತವ್ರು ನೋಡಿಕೊಂಡು ನಾವು ಇದನ್ನು ಮುಂದೆ ಮಾಡಬೇಕು, ಹೇಗೆ ಮಾಡ್ತಾರೆ ಇವರು ಅನ್ನೋ ರೀತಿಯಲ್ಲಿ ನಾನು ಒಂದು ಸ್ವಲ್ಪ ಕೆಳಗಡೆ ಬಂದು ಅಗಿತೀನಿ ತೋರ್ತೀನಿ ಅಂತ ಮಾಡಿ ಕೆಲಸ ಕಲ್ತಾರೆ ನನ್ನ ಕೈಯಿಂದ. ಮತ್ತೆ ಕಡಿಬೇಕಾದಾಗ ಹೆಚ್ಚು ಕಡಿಮೆ ಆಗಬಾರ್ದು? ಆಗಬಾರ್ದು. ಹೀಗೆ ಹೋಗಬಾರ್ದು, ಹೀಗೆ ಹೋಗಬಾರ್ದು. ಕರೆಕ್ಟ್, ನಾವು ಇವತ್ತು ಇವ ರಿಂಗ್ ಹಾಕ್ತೀರಿ ನೇರವಾಗಿ ಹೋಗ್ತಾ ಇರಬೇಕು, ಆ ರೀತಿ ಎಲ್ಲ ಮಾಡಿದೆ. ಅದ್ನ ಹೆಂಗ್ ಗಮನಿಸೋದು? ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ನೋಡಿದ್ರೆ ಕಣ್ಣಂದಾಜಿ ಗೊತ್ತಾಗುತ್ತೆ ಸರ್. ಹಿಂಗ ಒಂದು ನಾವು ರೌಂಡು ಈಗ ಒಂದು ಹೊಂಡ ಹಾಕ್ಬೇಕಾದ್ರೆ ಈ ಕಡೆ ಉಬ್ ಬಂತು, ಈ ಕಡೆ ಎಲ್ಲ ಒಳಗಡೆ ಹೋಗ್ಬಿಡ್ತು ಅನ್ನೋದು ಗೊತ್ತಾಗ್ತೈತಿ. ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಇವತ್ತೊಂದು 5.5 ft ರೌಂಡು ತೆಗಿಬೇಕಾಯ್ತು, 5.5 ft ಒಂದು ಕೋಲು ಮಾಡಿಬಿಡ್ತೀವಿ. ಅದನ್ನು ಕರೆಕ್ಟು ಮಧ್ಯೆ ಇಟ್ಕೊಂಡು ರೌಂಡಾಗಿ ತೀರಿಸೋದು, ಎಲ್ಲಿ ತಡೀತ ಅಲ್ಲಿ ಒಂದು ಸ್ವಲ್ಪ ಮಣ್ಣು ತೆಗಿಯೋದು. ಅದನ್ನ ಆ ರೀತಿಯಲ್ಲಿ ನಾವು ಯಾವ ಕಡೆಯಲ್ಲೂ ಹೋಗಬಾರ್ದು, ನೇರವಾಗಿ ಹೋಗಬೇಕು. ಆ ರೀತಿ ಮಾಡಿ ನಾವು ಮಾಡಿದ್ದೀನಿ, ಭಾಳ ಕಸು ಮಾಡಿದ್ದೀನಿ. ಇಂಥ ಎಷ್ಟು ಬಾವಿ ತೆಗೆದ್ರಿ? ನಾನು ಸಾಧಾರಣ ಈಗ ನನಗೆ ಪೂರ್ತಿ ನೆನಪಿಲ್ಲ ಸರ್, ಈಗ ಒಂದು 50 ಬಾವಿ ಮೇಲೆ ಮಾಡಿದ್ದೀನಿ. ನಾನು 50 ಬಾವಿ ಮೇಲೆ ಮಾಡಿದ್ದೀನಿ. ಕರಿತಿದ್ರ ನಿಮ್ಗೆ ಬಾವಿ ತೋಡಕ್ಕೆ? ಹಾಂ, ನಾವು ಮನೆಗೆ ಹುಡ್ಕಿಂತ ಬರೋರು. ಈಗೆಲ್ಲೋ ಒಂದು ಜಾಗದಲ್ಲಿ ಇಲ್ಲಿ ಒಂದು ಬಾವಿ ಆಯ್ತಲ್ರಿ, ಇಲ್ಲಿ ಬಂದು ನೋಡಿದ್ರು ಯಾರು ಮಾಡಿದ್ರಿ ಬಾವಿನ ಕೇಳ್ತಾರೆ. ಇಲ್ಲ ಇಂಥವ್ರು ಅವು ಇಲ್ಲ ಮರ್ರ, ಅವ್ರ ಅಡ್ರೆಸ್ ಕಂಪ್ಲೀಟ್ ಕೊಡ್ರಿ, ನಮಗೊಂದು ಬಾವಿ ಆಗ್ಬೇಕು ಹೇಳಿ ಕೇಳ್ಕೊಂಡು ಅವರೆಲ್ಲ ಹೇಳಿದ್ರು ಮನೆಗೆ ಬರೋರು ನಾನು ಮಾಡ್ಕೊಟ್ಟಿದ್ದೆ. ಅದು ಇಷ್ಟ ಆಳ ಇರಬೇಕು ಅಂತೇಳಿ ಹೆಂಗೆ ನೀರು ಬೀಳುತ್ತಂತ? ಈಗ ಹಾಂ, ನೀರು ಬೀಳೋ ತನಕ ಅದನ್ನು ಈಗ ಕೆಲವೆಲ್ಲ ಜಲ ನೋಡ್ತಾರಲ್ರಿ, ಜಲ ನೋಡೋ ಅಂಥವ್ರನ್ನ ಕರ್ಕೊಂಡು ಬಂದು ಜಲ ತೋರಿಸ್ತಾರೆ ಅವರು. ಅವರು ಇಂತಲ್ಲೇ ಜಲ ಬರ್ತೈತಿ ಮಾಡ್ರಿ ಹೇಳಿ ಮಧ್ಯೆ ಒಂದು ಊಟ ಹಾಕಿಕೊಟ್ಟು ಹೋಗಿರ್ತಾರೆ. ನಾವು ಅದು ಅವ್ರು ಎಲ್ಲಿ ತೋರಿಸಿರ್ತಾರೆ ಅವ್ರು ಹೇಳಿದ್ರೆ ನಾವು ತೋರೋದು ಅಷ್ಟೇ. ನಾವು ಮತ್ತೇನು ಇಂತಲ್ಲೇ ತೆಗಿಬೇಕಂತ ನಾವು ಹೇಳೋದಿಲ್ಲ. ಇಂಥವು ಮಾಡಿ ಮಾಡಿ ಮಾಡಿ ಗೊತ್ತಾಗಿರುತ್ತೆ ನಿಮಗೂ ಒಂದು ಅಂದಾಜು? ಅಂದಾಜಿಗೆ ಅಂದರೆ ಸಾಮಾನ್ಯವಾಗಿ ನಾವು ಹೇಳೋದಂದ್ರೆ ಕರೆಕ್ಟು ನಾವು ಫಸ್ಟ್ ಈ ನೆಲ ನೋಡ್ತೈತಿ ಇಲ್ಲಿ ಇಷ್ಟು ನೀರು ಬರ್ತೈತಿ ಹೇಳೋರಲ್ಲ. ನಾವು ಕೆಲಸ ಶುರು ಮಾಡ್ಬೇಕಾದ್ರೆ ನಾವೊಂದು ಅಂದಾಜಿಗೆ ಇಷ್ಟು ಅಡಿ ನೀರು ಬರುತ್ತೆ ಇಲ್ಲಿ, ಇಲ್ಲಿ ನಿಮಗೆ ಬಟ್ರೆ ಎಷ್ಟಕ್ಕೆ ಹೇಳಿದ್ದಾರೆ ಅಂತ ನಾವು ಕೇಳ್ತೀವಿ ಫಸ್ಟ್ ಅವ್ರನ್ನ. ಕೆಲವೊಂದು ಟೈಮ್ನಲ್ಲಿ ಇಲ್ಲ ಬಟ್ರೆ ಹೇಳಿಕಿದ್ರೆ ಮೇಲೆ ನೀರು ಬರ್ತೈತಿ ಅಂತ ನಾವು ಬಂದಿದ್ದೇವೆ, ಎಷ್ಟೋ ಬಾವಿ ಬಂದಿದ್ದೇವೆ. ಕೆಲವಷ್ಟು ಬಾವಿ ಬಟ್ರೆ ಹೇಳಿದಕ್ಕಿದ್ದು ಭಾಳ ಆಳ ಹೋಗಿದ್ದೇವೆ. ನಾನು ಹೇಳಿದೆ ಬಟ್ರೆ ಹೇಳಿದಷ್ಟಕ್ಕೆ ಜಲ ಬರೋದಿಲ್ಲ, ಭಾಳ ಕೆಳಗೆ ಸಿಗ್ತೈತಿ ನೋಡ್ರಿ ಅಂದರೆ. ಇಲ್ಲ ಬಟ್ರು ಭಾರಿ ನಮಗೆ ಬೇಕಾದವರು ಒಳ್ಳೆ ರೀತಿಯಲ್ಲಿ ಜಲ ನೋಡ್ಯಾರ ಅಂತ ಹೇಳಿದ ಬಾವಿ ಕೆಲವು ಬರಲಿಲ್ಲ, ಬಹಳ ಕೆಳಗ್ ನೀರು ಬಂದಿದೆ ಹೋಗದೆ. ಅದು ಭೂಮಿಯೊಳಗೆ ಇದು ಜಲ ಸಂಚಾರ, ಈಗ ನಮ್ಮ ಕೈಯಲ್ಲಿ ನರದಲ್ಲಿ ಯಾವ ರೀತಿ ರಕ್ತ ಸಂಚಾರ ಆಗೈತೆ ಅದೇ ರೀತಿ ಭೂಮಿಯಲ್ಲೂ ಸಂಚಾರ ಆಗ್ತಾ ಇರುತ್ತೆ. ಆ ಜಲ ಸಂಚಾರ ಆಗೋದೇನು ಕರೆಕ್ಟ್ ಸಿಕ್ಕಿಬಿಡುತ್ತು, ನೀರು ಬೇಗ ಸಿಗ್ತೈತೆ. ನೀರು ಸಿಕ್ಕ ಮೇಲೆ ಆ ಖುಷಿ ಹೇಗಿರುತ್ತೆ? ಆ ನೀರು ಸಿಕ್ಕ ಬಳಕೆ ನಮ್ಗಂತೂ ಯಾವಾಗ ಅಕಸ್ಮಾತ್ ಮಾಡ್ತಾವಲ್ರೆ, ಆಗಲೇ ಆದಷ್ಟು ಬೇಗ ನಮಗೆ ಗಂಗಾ ಮಾತೆ ದರ್ಶನ ಆಗಲ್ಲ ಅಂತೂ ನಾವು ಮಾತ್ರ ಕಂಡ ತಕ್ಷಣ ನಾವು ಅಲ್ಲೇ ಕೈ ಮುಗಿದು ಅದಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಅದಕ್ಕೆ ಸುತ್ತ ಕಡೆ ಮಣ್ಣು ಖುಷಿ ಬಾರದು ಅಂತೇಳಿ ಅದಕ್ಕೆ ಅದಕ್ಕೆ ರಿಂಗು, ಈಗೆಲ್ಲ ರಿಂಗ್ ಆಗಿದವಲ್ರಿ, ಆ ರಿಂಗು ಆ ಮಣ್ಣು ಕುಸಿತೈತೆ ಅಂತ ನಮಗೆ ಗೊತ್ತಾಗ್ತೈತಿ. ಕೆಲವು ಮಣ್ಣು ನಾವು ಆಗಿಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಈ ಮಣ್ಣು ಇಲ್ಲದಲ್ಲ ನೀರು ಮತ್ತೆ ಏರಿದಂಗೆ ಅದು ಕಳಿಸಿ ಬಿದ್ದೋಗೈತಿ. ಇದಕ್ಕೆ ರಿಂಗಿನ ವ್ಯವಸ್ಥೆ ಬೇಕು, ಬಾವಿ ಇಲ್ಲಿಗೆ ನಿಲ್ಸೋಣ, ನೀವು ರಿಂಗ್ ತಂದಂತರ ರಿಂಗ್ ಹಾಕೊಂಡು ಮಾಡ್ಕೊಡೋಣ, ಆ ರೀತಿ ಮಾಡ್ಕೊಡ್ತೀವಿ. ಅಂದ್ರೆ ನಾವು ಬಾವಿ ತೊಡುವಂತ ಸಂದರ್ಭದೊಳಗೆ ರಿಂಗ್ ಹಾಕ್ಬೇಕು. ಆ ನೀರಿನ ಆಶ್ರಯ ಏನು ಬರ್ಲಿಕ್ಕಾತು ಸರ್, ಇನ್ನು ನೀರು ಒಂದು 5 ಅಡಿ ಕೆಳಗೆ ನಮಗೆ ನೀರು ಸಿಕ್ಕಿತ್ತಂತ ತಿಳಿಯಿರಿ, ಅದ್ರ ಮೇಲೆ ಮಣ್ಣು ಕೆಲವು ಮಿದುವಿರೋದಕ್ಕೆ ಕಳಚಿ ಬರ್ತಾ ಇರ್ತೈತಿ, ಅದು ನಮಗೆ ಗೊತ್ತಾಕೈತಿ ಸಾಮಾನ್ಯವಾಗಿ. ಆವಾಗ ನಾವು ಹೇಳ್ಬಿಡ್ತೀವಿ ಇಲ್ಲ ರಿಂಗ್ ಹಾಕೊಂಡು ಬಾವಿ ಮಾಡ್ಬೇಕಾಗುತ್ತೆ, ರಿಂಗಿನ ವ್ಯವಸ್ಥೆ ಮಾಡ್ರಿ ಅಂತ. ಆವಾಗ ರಿಂಗ್ ಇಳಿಸ್ಕೊಂಡು ನಾವು ಮತ್ತೆ ತೋಡ್ಕಿಂತ ಮತ್ತೆ ರಿಂಗ್ ಹಾಕಿಂತ ಹಂಗಾದ್ರೆ ಅದು ಖುಷಿ ಅಲ್ಲ, ಖುಷಿ ಇರಲ್ಲ ಅದು. ಹಂಗೆ ನಾವು ಆಳ್ವಾಗ ಕಂಪ್ಲೀಟ್ ತೋಡ್ಕಿಂತ ಹೋಗಿ ನೀರು ಬಂತು ಗಟ್ಟಿ ಇದೆ ನಿಲ್ತೈತಿ ಹೇಳಿ ನಾವು ಹಂಗೆ ಬಿಟ್ಬಿಟ್ರೆ ಕಡೆಗೇನಿಲ್ಲ, ಮಳೆಗಾಲದಲ್ಲಿ ನೀರು ಏರ್ತಾ ಏರ್ತಾ ಬರಬೇಕಾದ್ರೆ ಮಣ್ಣು ಸಡ್ಲಾಗಿ ಪೂರ್ತಿ ಎಲ್ಲ ದಬ್ಬಾಗಿ ಕೊಡ್ತೈತಿ, ಆವಾಗ ಅವರಿಗೆ ಮುಚ್ಚೆ ಕೊಡ್ತೈತಿ. ಆವಾಗ ಅದನ್ನ ಕೆಲಸ ಮಾಡ್ಲಿಕ್ಕೆ ಮತ್ತೆ ಪುನಃ ರಿಂಗ್ ಹಾಕಿಂದು ಕೆಲಸ ಮಾಡ್ಬೇಕಂದ್ರೆ ಸಾಮಾನ್ಯ ಯಾರೋ ಕೆಲಸ ಮಾಡೋದಿಲ್ಲ, ಅವ್ರಿಗೆ ಭಯ ಇರುತ್ತೆ, ಆಗ ಇದಕ್ಕೂ ಮೇಲೆ ಕುಸ್ತುಬಿಟ್ರೆ ನಿನ್ನು ಅಂತ ಹಿಂಗಾಗಿ. ಇಷ್ಟೆಲ್ಲ ಜೀವನ ಒಂದು ಪಾಠಾನು ಕಲ್ತೀರ ಅದರಿಂದ? ಹೌದು ಸರ್, ಹೌದು ಹೌದು. ನಿಮ್ಮಿಂದ ಬೇರೆದವರು ಪಾಠ ಕಲಿಯುವಂತದ್ದು ಬಹಳ ಮಾಡಿದ್ದಾರೆ ಮಾಡಿದ್ದಾರೆ ಕೆಲವೆಲ್ಲ. ಈ ಕಸುಬ ನಮ್ಮನ್ನು ನೋಡಿ ಕೆಲವು ಆ ಕೆಲಸ ಕಲ್ತ್ಕೊಂಡು ಮಾಡಿದ್ದಾರೆ, ಯಾಕಂದ್ರೆ ನಾವು ಮಾಡಿದ ಕಸುಬ ನಮ್ಮಿಂದ ಹೋಗಬಾರ್ದು, ಅದು ನಿನ್ನೊಬ್ರು ಅದನ್ನ ಕಲ್ತ್ಕೊಂಡು ನಿನ್ನೊಬ್ರಿಗೆ ಆಶ್ರಯ ಆಗ್ಬೇಕು ಅದು, ಆ ರೀತಿಯಲ್ಲಿ ನಮ್ದು ಜೀವನ. ಅಂದ್ರೆ ಒಟ್ಟು ಏನನ್ಸುತ್ತೆ ಜೀವನ ಅಂದ್ರೆ? ಅದು ನಮ್ಗೆ ಅದು ಏನೋ ಹೇಳ್ತಾರಲ್ರಿ ಸರ್, ಹುಟ್ಟು ಒಂದು ಸರಿ ಸಾವು ಒಂದು ಸರಿ ಅನ್ನೋ ದೃಷ್ಟಿಯಲ್ಲಿ ನಾವು ಸುಖನೇ ಪಟ್ಕೊಂತ ಹೋಗ ಅಂತ ಒಂದು ಇದು ಇದ್ರೆ ಸುಖನೇ ಪಟ್ಕೊ ಹೋಗ್ಬೋದು. ನಮಗೆ ಸುಖನೂ ಬರಲಿ ಬರದೇ ಇರಲಿ, ಕಷ್ಟ ಬಂದರೂ ಅದು ಬಂದೈತೋ ಬರಲಲ್ಲೋ ಎರಡನ್ನು ನಾವು ಸೇರಿ ಹಂಚಿಕೆ ಹೋಗ್ಬೇಕು. ಕಷ್ಟ ಬಂದೈತೆ ಅಂತ ನಾವು ಏನು ಮಾಡಲಿಕ್ಕೂ ಬರಲ್ಲ, ಧೈರ್ಯವಾಗಿ ಹೋಗ್ಬೇಕು. ಸುಖ ಬಂದೈತೆ ಅಂತ ನಾವು ಪರರ ನಿಂದೆ ಮಾಡೋದು, ಮತ್ತೊಬ್ಬರಿಗೆ ಹಂಗೆ ಹಿಂಗೆ ನನ್ನಲ್ಲಿ ಅದೈತಿ ಇದೈತಿ ಅಂತ ಈ ಭಾವನೆನೂ ನಾವು ಮಾಡಬಾರ್ದು. ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡ್ರಿ ದ್ಯಾವನಾಯ್ಕ ಅವರೇ, ಒಬ್ಬ ಹಿರಿಯರಾಗಿ ಜೀವನಾನುಭವ ಪಡ್ಕೊಂಡು ಜೀವನದಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಕೃಷಿಯಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ, ಸಣ್ಣ ಪುಟ್ಟ ಖುಷಿಯನ್ನು ಅನುಭವಿಸ್ತಾ ಬೆಳೆದಿದ್ದೀರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವಿಶಿಷ್ಟ ಭತ್ತದ ತಳಿಯ ಕೃಷಿಕ ಸಿದ್ದಾಪುರ ತಾಲೂಕು ಹಣಜಿಬೈಲಿನ ದ್ಯಾವ ಎಂ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಬಿ ರಾಮಡಿಗೆ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ? ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಹೈ ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೇ ದಿನ್ ಮೇ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಈಗ ರೈತರಿಗೆ ಸಲಹೆಗಳು. ಕರುಗಳ ಪಾಲನೆ, ಕರುಗಳು ಜೀವನಾವಧಿಯ ಮೊದಲ ಒಂದು ತಿಂಗಳು ಬಹಳ ಸೂಕ್ಷ್ಮ. ಕರು ಹುಟ್ಟಿದಾಗಿನಿಂದ ತಾಯಿಯಾಗುವವರೆಗೆ ನಾವು ಕೊಡುವ ಪೋಷಣೆ ಅದರ ಮುಂದಿನ ಜೀವನಾವಧಿಯ ಉತ್ಪಾದನೆಯ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಲಾಭದಾಯಕ ಹೈನುಗಾರಿಕೆಯಲ್ಲಿ, ಅದರಲ್ಲೂ ಮಿಶ್ರತಳಿ ದನಗಳ ಅಭಿವೃದ್ಧಿಯಲ್ಲಿ ಕರುಗಳ ಸಾಕಣೆ ಬಹಳ ಮಹತ್ತರವಾಗಿದೆ. ಕರುವು ಹುಟ್ಟಿದ ತಕ್ಷಣ ಕರುವಿನ ಮೇಲಿರುವ ಸತ್ತೆ, ಕಸ ಮತ್ತು ಮೂಗಿನ ಮೇಲಿರುವ ಸತ್ತೆಯನ್ನು ತೆಗೆಯಬೇಕು. ಮೂಗು ಮತ್ತು ಬಾಯಿಯಲ್ಲಿರಬಹುದಾದ ಲೋಳೆಯನ್ನ ಬಟ್ಟೆಯಿಂದ ಒರೆಸಬೇಕು. ಹುಟ್ಟಿದ ಕರುವಿನ ಹೊಕ್ಕಳ ಚಿಕಿತ್ಸೆಯನ್ನ ಮಾಡಬೇಕು. ಹೊಕ್ಕಳನ್ನು ಹೊಟ್ಟೆಯಿಂದ 2 ಅಂಗುಲ ಬಿಟ್ಟು ಎಳೆದು ಕತ್ತರಿಸಬೇಕು. ನಂತರ ಅಯೋಡಿನ್ ಕ್ರಿಮಿನಾಶಕ ಅದ್ದಿದ ದಾರವನ್ನು ಕಟ್ಟಬೇಕು ಹಾಗೂ ಹೊಕ್ಕಳ ಮೇಲೆಯೂ ಅಯೋಡಿನ್ ದ್ರವವನ್ನು ಹಚ್ಚಬೇಕು. ಇದರಿಂದ ಹೊಕ್ಕಳ ಹುಣ್ಣು ಹಾಗೂ ಕಿಲಿಯಲ್ಲಿ ಕೀವು ತುಂಬುವುದು ಆಗುವುದಿಲ್ಲ. ಗಿಣ್ಣು ಹಾಲು ಹೊಸದಾಗಿ ಹುಟ್ಟಿದ ಕರುವಿಗೋಸ್ಕರ ಪ್ರಕೃತಿ ಸೃಷ್ಟಿಸಿದ ಒಂದು ಆಹಾರ. ಗಿಣ್ಣು ಹಾಲು ಕರೆದು ನಾವು ಸಿಹಿ ತಿಂಡಿ ಮಾಡಲು ಉಪಯೋಗಿಸಿದರೆ ಎಳೆಯ ಕರುವಿಗೆ ಸರಿಯಾದ ಆಹಾರ ದೊರೆಯದಂತಾಗುತ್ತದೆ. ಕರು ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಕರುವಿಗೆ ಗಿಣ್ಣು ಹಾಲು ಕುಡಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಕರು ಹುಟ್ಟಿದ 4 ತಾಸಿನೊಳಗೆ ಹಾಲನ್ನು ಕುಡಿಸಲೇಬೇಕು. ಗಿಣ್ಣು ಹಾಲಿನಿಂದ ಕರುವಿಗೆ ರೋಗ ನಿರೋಧಕ ಶಕ್ತಿ ಬರುತ್ತದೆ. ಗಿಣ್ಣು ಹಾಲಿನಲ್ಲಿ ಸಸಾರಜನಕ, ಹೆಚ್ಚು ಜೀವಸತ್ವಗಳು ಹಾಗೂ ಸಾಧಾರಣ ಹಾಲಿಗಿಂತ 10-17 ಪಟ್ಟು ಹೆಚ್ಚು ಖನಿಜಾಂಶಗಳಿರುತ್ತದೆ. ಕರುವಿನ ತಾಯಿಯು ಮಿಶ್ರತಳಿ ಆಗಿದ್ದಲ್ಲಿ ಕರುವನ್ನ ತಾಯಿಯಿಂದ ಬೇರ್ಪಡಿಸಬಹುದು. ಬ್ರಷ್ನಿಂದ ಮಾಲಿಶ್ ಮಾಡಿ 4-5 ದಿನಗಳಿಗೊಮ್ಮೆ ಸ್ನಾನ ಮಾಡಿಸಬೇಕು. ಸಾಂಕ್ರಾಮಿಕ ರೋಗದ ವಿರುದ್ಧ ಲಸಿಕೆಯನ್ನು ಕೂಡ ಹಾಕಿಸಬೇಕು. ಕರು 4-6 ತಿಂಗಳ ವಯಸ್ಸಿನಲ್ಲಿದ್ದಾಗ ಚಪ್ಪೆ ರೋಗ, ಗಳಲೆ ರೋಗ, ಕಾಲುಬಾಯಿ ಜ್ವರದ ಲಸಿಕೆಯನ್ನು ಹಾಕಿಸಬೇಕು. ಹೆಣ್ಣು ಕರು 1 ವರ್ಷವಾಗುವ ಹೊತ್ತಿಗೆ ಬೆದೆಗೆ ಸೂಚನೆಯನ್ನು ಗಮನಿಸಬೇಕು. ಮಿಶ್ರತಳಿ ಕರು 16 ತಿಂಗಳು ಬೆದೆಗೆ ಬಾರದಿದ್ದಲ್ಲಿ ಪಶುವೈದ್ಯಕೀಯ ತಪಾಸಣೆಯನ್ನು ತಪ್ಪದೇ ಮಾಡಿಸಬೇಕು. ವಯಸ್ಸಿಗೆ ತಕ್ಕ ಬೆಳವಣಿಗೆಯನ್ನು ಗಮನಿಸಬೇಕು. ಮಣಕಗಳಿಗೆ ಉತ್ತಮ ಗುಣಮಟ್ಟದ ಮಿಶ್ರಿತ ಹಸಿರು ಮೇವು, ಒಣಮೇವು ಮತ್ತು ತಿಂಡಿಯ ಮಿಶ್ರಣವನ್ನು ಖನಿಜ ಮಿಶ್ರಣದೊಂದಿಗೆ ನೀಡಬೇಕು. ಮಣಕಗಳು ಪ್ರತಿ ತಿಂಗಳಿಗೊಮ್ಮೆ ಬೆದೆಗೆ ಬರುವುದನ್ನು ಗಮನಿಸಿ ಮಧ್ಯೆ ಬೆದೆಯಲ್ಲಿ, ಅಂದರೆ ಬೆಳಿಗ್ಗೆ ಬೆದೆಗೆ ಬಂದರೆ ಸಾಯಂಕಾಲ ಅಥವಾ ರಾತ್ರಿ ಬೆದೆಗೆ ಬಂದರೆ ಮರುದಿನ ಬೆಳಿಗ್ಗೆ ಕೃತಕ ಗರ್ಭಧಾರಣೆ ಮಾಡಿಸಬೇಕು. 3 ಸಾರಿ ಕೃತಕ ಗರ್ಭಧಾರಣೆ ಮಾಡಿಸಿದರೂ ಗರ್ಭಧರಿಸದಿದ್ದಲ್ಲಿ ಪಶುವೈದ್ಯರಿಂದ ಪರೀಕ್ಷಿಸಿ ಚಿಕಿತ್ಸೆ ಸಲಹೆ ಪಡೆಯಬೇಕು. ಮಣಕಗಳು ಅಧಿಕವಾಗಿ ಕೊಬ್ಬುವುದಾಗಲಿ, ತೀರ ಬಡಕಲು ಆಗುವುದಾಗಲಿ ಆಗಬಾರದು. ಕೃತಕ ಗರ್ಭಧಾರಣೆ ಮಾಡಿಸಿದ 2.5-3 ತಿಂಗಳಲ್ಲಿ ಗರ್ಭ ಪರೀಕ್ಷೆ ಮಾಡಿಸಬೇಕು. ಗರ್ಭಧರಿಸಿದ ರಾಸುಗಳನ್ನ ದುಷ್ಟ ರಾಸುಗಳೊಡನೆ ಅಥವಾ ರೋಗಗ್ರಸ್ತ ರಾಸುಗಳೊಡನೆ ಕಟ್ಟಬಾರದು. ಇವುಗಳನ್ನ ಹೆಚ್ಚು ದೂರ ಓಡಿಸುವುದಾಗಲಿ, ಏಟು ಬಿಡುವುದಾಗಲಿ ಆಗಬಾರದು. ಪಶುವೈದ್ಯರ ಸಲಹೆ ಪಡೆದು ಗರ್ಭಧರಿಸಿದ ರಾಸುಗಳಿಗೆ ಮಧ್ಯ ಅವಧಿಯಲ್ಲಿ ಜಂತು ನಿರೋಧಕ ಔಷಧ ಕೊಡಿಸಬೇಕು. ಕರು ಹಾಕಲು 15 ದಿನಗಳಿದ್ದಾಗ ಗರ್ಭಧರಿಸಿದ ರಾಸನ್ನು ಬೇರೆಯಾಗಿ ಕಟ್ಟಿ ದಿನಕ್ರಮೇಣ ಕರು ಹಾಕುವ ಸೂಚನೆಯನ್ನು ಗಮನಿಸಬೇಕು. ಪ್ರಸವ ಕಾಲದಲ್ಲಿ ತೊಂದರೆ ಕಂಡು ಬಂದಲ್ಲಿ ಪಶುವೈದ್ಯಕೀಯ ನೆರವು ಪಡೆಯಬೇಕು. ಹೈನುಗಾರಿಕೆಯಲ್ಲಿ ಕಾರ್ಯಗಳನ್ನು ಕುಟುಂಬದ ಸದಸ್ಯರೇ ನಿರ್ವಹಿಸಬೇಕು. ಬೆದೆಯ ಚಕ್ರದ ಕಡೆಗೆ ಗಮನ ಕೊಡಬೇಕು. ಬೆದೆಯಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸುವುದು ತಪ್ಪಿಸಬಾರದು. ಆರೋಗ್ಯದ ಕಡೆ ಗಮನ ನೀಡಿ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆಯನ್ನು ಹಾಕಿಸಬೇಕು. ಹೊರಪರೋಪಜೀವಿಗಳಾದ ಉಣ್ಣೆ, ಜಿಗಟ, ಹೇನು ಮುಂತಾದವುಗಳನ್ನು ಔಷಧ ಉಪಚಾರದಿಂದ ನಿಯಂತ್ರಿಸಬೇಕು. ಕೊಟ್ಟಿಗೆಯನ್ನು ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳಿಂದ ನಿರ್ಮಿಸಿ ಅನವಶ್ಯಕ ವೆಚ್ಚ ಕಡಿಮೆ ಮಾಡಿ ಹಾಗೂ ಕೊಟ್ಟಿಗೆಯಲ್ಲಿ ಕೃಷಿಗೆ ಬಳಸುವ ಯಾವುದೇ ಕ್ರಿಮಿನಾಶಕಗಳನ್ನು ದಾಸ್ತಾನು ಮಾಡಬಾರದು. ರೈತರಿಗೆ ಸಲಹೆ ಕೇಳಿದ್ರಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಡಾಕ್ಟ್ರೆ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದ್ರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೆ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ನಮ್ಮ ಜಾನಪದ ಸಂಗೀತದಲ್ಲಿ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಮತ್ತು ಸಂಘದಿಂದ ಹಾಲಕ್ಕಿ ಸಮುದಾಯದ ಗೀತೆಗಳನ್ನು ಕೇಳೋಣ. ತಾಯೇ ವರ್ದ ಮುಳೆ ಚೂಳಿ ಚಂದ್ರನ ಮ್ಯಾನೋ, ತಾನೋ ತನ ಮಗಳ ತೊಡೆ ಮ್ಯಾನೋ, ತಾಯೋ ತನ ಮಗಳ ತೊಳಿ ಚಂದ್ರನ ಮ್ಯಾನೋ, ತಾಯೋ ತಂದೆ ಮಗಳ ತೊಡೆ ಮ್ಯಾನೋ, ತನ ಮಗಳ ತೊಡೆ ಮೇನಿ ಕುಳ್ಳಿ ಚಿಕಂಡೇ, ಏನಾಕನ್ನಿ ಕುದುಲೆಲ್ಲ ಬಳೋಗಿರೋ, ತನ ಮಗಳ ತೊಡೆ ಮೇನಿ ಕುಳ್ಳಿ ಚಿಕಂಡೇ, ಕನ್ನಿ ಕುದುಲಲ್ಲ ಬಳೋಗ್ಯಾಳು, ಕುದುಲೆಲ್ಲ ಬಳಗಳು ನಾಳವೇ, ಏನಾಗಬೇಕೆ ಮಗಳೇ ಬಳ ಉಳಿಯೋ, ಬಳಗಳ ತಾಯೇ ಕೇಳೇ, ಏನಾಗಬೇಕೆ ಮಗಳೇ ಬಳ ಉಳಿಯೋ, ಮನ್ನಗೆ ನಾಲೇಳಿದ ಮಾತೇನೋ, ಲೊಟ್ಟಿ ಒಳಗಿರುವ ಚಿರ ಕವಲಿಯೋ, ನಾನೇಳಿದ ಮಾತೇನೋ, ಲೊಟ್ಟಿ ಒಳಗಿರುವ ಚಿರ ಕವಲಿಯೋ, ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ತಿರ್ಕೌಲಿ ಕೊಟ್ಟಾರೋ, ಕೊಟ್ಟೋ ಮೆಟ್ಟೇ ಗಳಿಯಂದೋ, ಮೆಟ್ಟ ಗಳಿಯದ ತಾಯೇ ಕೇಳೇ, ಏನಾಗಬೇಕೆ ಮಗಳೇ ಬಳ ಉಳಿಯೋ, ಒಳಗಿರುವ ತಿರ್ಕೌಲಿ ಕೊಟ್ಟಾರೋ, ಏನಾಗಬೇಕೆ ಮಗಳೇ ಮಗಳೇ ಬಳ ಉಳಿ ಬಳೆ, ಬಾಗಿಲ ಮುಂದಿನ ರಚೋ ಮರವೋ, ಮಗಳೇ ಬಳ ಉಳಿ ತಾಯೇ ಕೇಳೆ, ಬಾಗಿಲ ಮುಂದಿರುವ ಚಚ ಮರವೋ, ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೇ ಗಳಿಯಾನೋ, ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟ ಗಳಿಯಂದೋಳಗಳವಾಗೆ ಹೊಟ್ಟೆ ಒಳಗೆಲ್ಲ ಕಳ ಮಳೆಯೋ, ಮೆಟ್ಟಾಂಗಳಗಳವಾಗೆ ಹೊಟ್ಟೆ ಒಳಗಲ್ಲ ತಳ ಮಳೆಯೋ, ಒಳಗಲ್ಲ ಕಳಮಳೆ ಕಂಗಳ ಮಳೆಯೋ, ಹುಟ್ಟಿದ ಮಗಳೇ ನೇರ ಮನೆಯೋ, ಒಳಗಲ್ಲ ಕಳಮಳೆ ಕಂಗಳ ಮಳೆಯೋ, ಹುಟ್ಟಿದ ಮಗಳೇ ನರ ಮನೆಗೋ, ಮನೆಗೆ ಹೋಗುವಾಗೆ ಮಗಳಂತಾರುವ ಬರ ಕೊಡೋ, ಮಗಳೇ ನಾರು ಮನೆಗೋಗುವಾಗೆ ಮಗಳ ಅಂತಾರುವ ಬರೀಕೊಳು ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳು ತೆಣೇ ಮ್ಯಾನೋ ಬಳಗುವಾಗ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳು ಮಪ್ಪ ಕೇಳೋ ಮಗಳಂತ ರುವ ಬರ ಕೊಳೋ ಮಗಳಂತ ರುವ ಬರ್ಕೊಳ್ಳೋ ಪಲ ಕೇಳೋ ರುವ ನೋಡ ಜಾನ ಮರ ಕೊಳೋಂತ ರುವ ಬರ್ಕೊಳ್ಳೋಪ್ಪ ಕೇಳೋ ರುವ ನೋಡ ಜಾನ ಕಲತೆಯೋ ಕಲ ಕಲತೆ ಮರದೆಯೋ ಮಳೆಯಿರುವ ಗೋರಿಯೋ ಕಲಚಲೋ ಕಲ ಕಲುತೆ ಮರದೆಯೋ ಕಲ ಒಳಗಿರುವ ಗೋರಿಯೋಳಗಿನ ಬಂಗ್ರಿ ಗಣೆ ಕೇಳೋ ಬೆಂಗ ತಿಂದಾಡ ಕಲಾತೆಯೋಡ ಕಲತೆ ಬಗ್ತಾಳ ಮಗಳೇ ತಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಬಗ್ತಾರ ಮಗಳೇ ಕಾಯ ತಿಂದಾಡ ಕಲತೆ ಬಗ್ತಾರ ಮಗನೇ ಎಲ್ಲ ತಿಂದಾಡ ಮರ ಹಾಕೊಂಡು ತಿಂದಾಡ ಕಲತೆ ಬಗ್ತಾರ ಮಗಳೇ ಎಲ್ಲ ತಿಂದಾಡ ಮರ ಹಾಕೋ ಬರಿ ಗಿಡ ಉಟ್ಟಿಗೆ ಬರಿಗೆ ನೆರಳಾಗಿದ್ದು ಕ್ವಾಟ ಮಲ್ಗೆ ಚೋರಾದೋ ಏನೋ ಒಡೆಯಾರೋಡ ಬರುವೆ ಕೊಡಬ್ಯಾಡೋ ಬ್ಯಾಡೋ ಶಿವಗಯೋ ಬೋಯೋ ಬ್ಯಾಡೋ ಗಂಡಿ ಎಂಬನೆ ಗಂಡಾರ ಗಾಣ ಇದುವರೆಗೆ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಮತ್ತು ಸಂಘದಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇನ್ನು ಮುಂದೆ ದೇವಕಿ ಕರಿದೇವಗೌಡ ಮತ್ತು ಸಂಘದಿಂದ ಜಾನಪದ ಗೀತೆಗಳನ್ನು ಕೇಳೋಣ. ಶವಕಾಬರಿ ವಲ್ಲೆ ಕಸವೇಟ ಕೋಪೇಟ ಅಣ್ಣಡಿಕೆ ಸಿಪೇಯಾಳಿ ಗಸವೇ ಸಿಪೇಯಾಳಿ ಗಸವೇ ಸಿಪೇಯಾಳಿ ಗಸವೋ ಮೇಲ ಗಸವೋ ಕಸ ಮರ್ಗಿ ಮಾಡಿ ಚೌಕಾಬರಿ ಬೇಕೆ ಮಾಡಿ ಚೌಕಾಬರಿ ಮಾಡಿ ಚೌಕಾಬರಿ ಬೇಕೆ ಹಿರಿಯ ಕ ಸೂರ್ಯ ಮಗೆದಾರಾಗಿ ಬರಿ ಬೇಕೆ ಮಗೆದಾರಾಗಿ ಬರಿ ಬಾಳೆ ಬಲಕಾಗಿ ಇಳ್ಳಿಯೋ ಎಡಕಾಗಿ ನಾಗ ಸಂಪಿಗೆ ವಾಡ ನೆಡಗೆ